ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು, ಪರಮಹಂಸ ಆದವನು ಸಂಚಯ ಮಾಡಿಟ್ಕೊಳ್ಕೂಡುದು, ಆದರೆ ಈ ನಿಯಮ ಸಂಸಾರಿಗಳಿಗಲ್ಲ, ಅವರು ತಮ್ಮ ಕುಟುಂಬಕ್ಕಾಗಿ ಸಂಚಯ ಮಾಡಿ ಇಟ್ಕೊಳ್ಳಲೇಬೇಕು ಅಂತ. ಸಂಚಯ ಅಂದರೆ ಸಂಗ್ರಹ, ಕೂಡಿ ಇಟ್ಕೊಳ್ಳೋದು. ಕೂಡಿಟ್ಕೊಳ್ಳಬಹುದು ಅಂತ ಪರಮಹಂಸರು ಹೇಳಿದ್ದಾರೆ, ಆದರೆ ಎಷ್ಟು ಅಂತನೋ ಪ್ರಶ್ನೆಯನ್ನು ಸಾಧಕನಾದವನು ಹಾಕಿಕೊಳ್ಬೇಕಾಗತ್ತೆ. ಬಾಕಿ ಉಳಿದವರು ಬಾಧಕ ಬರುವವರೆಗೆ ಆ ಪ್ರಶ್ನೆಯನ್ನು ಹಾಕಿಕೊಳ್ಬೇಕಾಗಿಲ್ಲ. ಬಾಧಕ ಬರುವವರೆಗೆ ತಾನೆ, ಬಾಧಕ ಬಂದ ಮೇಲೆಯೇ ಮನುಷ್ಯನಿಗೆ ಸಾಧನೆಯ ಅರಿವಾಗುವುದು. ಕುಟುಂಬವನ್ನು ಸಾಗಿಸುವುದಕ್ಕೆ, ಕುಟುಂಬದ ಯೋಗಕ್ಷೇಮಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸಂಚಯ ಮಾಡಿ ಇಡಲೇಬೇಕು. ಕುಟುಂಬದ ವ್ಯಕ್ತಿಗಳೆಲ್ಲ ಆ ಯಜಮಾನನನ್ನ ಅವಲಂಬಿಸಿಕೊಂಡಿರ್ತಾರೆ, ಮತ್ತೆ ಯಜಮಾನನು ಕೂಡ ಒಂದು ರೀತಿಯಲ್ಲಿ ಅವರಿಗೆಲ್ಲ ಆಶ್ವಾಸನೆ ಕೊಟ್ಟಿರ್ತಾನೆ, ನಾನು ನಿಮ್ಮನ್ನೆಲ್ಲ ನೋಡಿಕೊಳ್ತೇನೆ ಅಂತ. ಆದ್ರಿಂದ ಅವನು ಕೂಡಿಡಬೇಕಾಗತ್ತೆ. ಇದು ಸಂಸಾರದವರು ಕುಟುಂಬಕ್ಕಾಗಿ ಕೂಡಿರ್ತಕ್ಕಂಥದ್ದು ಅಂತನೋ ಮಾತು ಒಂದಾಯಿತು. ಶ್ರೀರಾಮಕೃಷ್ಣರು ಇಲ್ಲಿ ಅಷ್ಟು ಮಾತ್ರ ಹೇಳಿದ್ದಾರೆ. ಆದರೆ ಗೃಹಸ್ಥರಾದವರು ಕೂಡಿರಬೇಕಾದಂತಹದ್ದು ಮುಖ್ಯವಾಗಿ ಇನ್ನೂ ಕೆಲವು ಅಂಶಗಳಿಗಾಗಿ ಅಂತನ್ನೋದನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಗೆ ತಂದುಕೊಳ್ಳಬಹುದು. ಒಂದನೇದಾಗಿ ಶ್ರೀರಾಮಕೃಷ್ಣ ಹೇಳಿದಂತೆ ಕುಟುಂಬದ ಕ್ಷೇಮಕ್ಕಾಗಿ ಕೂಡಿಡುವಂತಹದ್ದು. ಎರಡನೆಯದಾಗಿ ಬ್ರಹ್ಮಚರ್ಯ ಆಶ್ರಮದಲ್ಲಿರತಕ್ಕಂತಹ ವ್ಯಕ್ತಿಗಳಿಗೆ ಬ್ರಹ್ಮಚರ್ಯ ಆಶ್ರಮವನ್ನು ಪರಿಪಾಲಿಸಿಕೊಂಡು ಬಂದು ಅಖಂಡ ಬ್ರಹ್ಮಚಾರಿಗಳಾಗಿಯೇ ತಮ್ಮ ಜೀವನವನ್ನು ಸಾಗಿಸಬೇಕು, ತನ್ಮೂಲಕ ಮಹತ್ತರವಾದಂತಹ ಧ್ಯೇಯೋದ್ದೇಶವನ್ನು ಒಂದನ್ನ ಸಾಕ್ಷಾತ್ಕರಿಸಿಕೊಳ್ಬೇಕು ಅಂತನ್ನುವ ಒಂದು ಉದ್ದೇಶ ಯಾರು ಇಟ್ಕೊಂಡಿರ್ತಾರೋ ಅಂಥವ್ರನ್ನ ನೋಡಿಕೊಳ್ಳುವುದಕ್ಕಾಗಿಯೂ ಕೂಡ ಈ ಗೃಹಸ್ಥರೇ ಮುಂದೆ ಬರಬೇಕಾಗುತ್ತೆ. ಆಮೇಲೆ ಬರುತ್ತೆ ವಾನಪ್ರಸ್ಥಾಶ್ರಮಿಗಳು ಅಂತ. ಅವರಿವತ್ತಿಲ್ಲ, ಆದ್ರಿಂದ ಅಷ್ಟು ನಿಮಗೆ ಮುಕ್ತಾಯ ಆಯಿತು. ಇನ್ನು ನಾಲ್ಕನೆಯದು ಸನ್ಯಾಸಾಶ್ರಮದವರು. ಅವರು ಮಠ ಕಟ್ಟಿಕೊಂಡಿದ್ರೂ ಸರಿಯೇ, ಅವರು ಪರಿವ್ರಾಜಕರಾಗಿದ್ದುಕೊಂಡಿದ್ರೂ ಸರಿಯೇ, ಸನ್ಯಾಸಿಗಳನ್ನ ಕಂಡಲ್ಲಿ ಅವರಿಗೊಂದು ಸ್ವಲ್ಪ ಏನಾದರೂ ಕೊಡಬೇಕು ಅಂತ ಶ್ರೀರಾಮಕೃಷ್ಣ ಕೂಡ ಹೇಳಿದ್ದಾರೆ. ಇದಲ್ಲದೇನೆ ಸಮಾಜದಲ್ಲಿ ಅಂದರೆ ದೇಶದಲ್ಲಿ ಬರಗಾಲಗಳು ಬರಬಹುದು, ನೆರೆಪೀಡಿತಂತ ಸಮಾಜ ಬರಬಹುದು, ಮನೆಗೆ ಬೆಂಕಿ ಬಿದ್ದು ಎಷ್ಟೋ ಜನರು ಅಸಹಾಯಕ ಸ್ಥಿತಿಗೆ ಗುರಿಯಾಗಬಹುದು. ಅಂತಹ ಸಂದರ್ಭದಲ್ಲಿ ಗೃಹಸ್ಥರು ತಮ್ಮ ಯತ್ಕಿಂಚಿತ್ ಸೇವೆ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ತಮ್ಮ ಆ ಕೂಡಿಟ್ಟ ಹಣದಿಂದ ಸ್ವಲ್ಪ ತೆಗೆದು ಕೊಡ್ತಕ್ಕಂಥದ್ದು, ಅವರಾಗಿಯೇ ಮುಂದೆ ಹೋಗಿ ಕೊಡ್ತಕ್ಕಂಥದ್ದು. ತಾವಾಗಿಯೇ ಕೊಟ್ಟದ್ದು ಅಮೃತ, ಕೇಳಿ ಪಡೆದದ್ದು ಮೃತ ಅಂತ ಮನು ಒಂದು ಮಾತು ಹೇಳ್ತಾನೆ. ಅದನ್ನು ನಾನು ಮತ್ತೆ ಮತ್ತೆ ಹೇಳೋದುಂಟು. ತಾವಾಗಿಯೇ ಕಂಡು ಹುಡುಕಿ ಅಂತವ್ರು ಯಾರ್ಯಾರಿದ್ದಾರೋ ಅಂತವನ್ನ ಕಂಡು ಹುಡುಕಿ ಕೊಟ್ಟಾಗ ಇನ್ನೊಂದು ಅನುಕೂಲ ಇದೆ. ಅದರಿಂದ ನಾವು ಕೂಡ ಏನಾದರೂ ಗಂಡಾಂತರಕ್ಕೆ ಗುರಿಯಾದಾಗ ಅಸಹಾಯಕ ಪರಿಸ್ಥಿತಿಗೆ ಗುರಿಯಾದಾಗ ಭಗವಂತನು ಕೂಡ ನಮ್ಮನ್ನು ಹುಡುಕಿಕೊಂಡು ಬಂದು ಕಾಪಾಡ್ತಾನೆ, ಅಥವಾ ನಮ್ಮನ್ನ ಎಲ್ಲಿದ್ರೆ ಅಲ್ಲೇ ಬಂದು ಕಾಪಾಡತಕ್ಕಂಥ ಕೆಲವು ವ್ಯಕ್ತಿಗಳನ್ನೇ ಕಳಿಸಿಕೊಡ್ತಾನೆ. ಗಂಡಾಂತರ ಯಾರಿಗೆ ಬೇಕಾದರೂ ಬರಬಹುದು, ಅದು ಸಮಯ ಸನ್ನಿವೇಶ ನೋಡಿಕೊಂಡು ಬರುವಂತಹದ್ದಲ್ಲ. ಹೀಗೆ ಸಂದರ್ಭೋಚಿತವಾಗಿ ಹೇಳ್ತಾ ಇದ್ದೇನೆ. ಗೃಹಸ್ಥರಾದವರು ಯಾರು ಸಂಪಾದನೆ ಅಂತ ಮಾಡ್ತಾ ಇದ್ದಾರೋ ಅವರೆಲ್ಲ ಕೂಡಿಡಬೇಕಾದದ್ದು ಕೇವಲ ತಮ್ಮ ಕುಟುಂಬದ ಖರ್ಚಿಗೆ ಮಾತ್ರ ಅಲ್ಲ, ಬಾಕಿ ಸಮಾಜದ ಸುಸ್ಥಿರತೆಗೆ ಆಪತ್ಕಾಲಕ್ಕೆ ಕೂಡ. ಶ್ರೀರಾಮಕೃಷ್ಣರು ಈಗ ಆ ಮಾತನ್ನು ಹೇಳಿದ ಕೂಡಲೇ ಅಲ್ಲಿ ಇದ್ದಂತಹ ತಾಂತ್ರಿಕ ಭಕ್ತ ಒಂದು ಮಾತು ಹೇಳ್ತಾನೆ, ಪರಮಹಂಸರಿಗೆ ಪಾಪ ಪುಣ್ಯದ ಬೋಧೆ ಇರುತ್ತದೆಯೇ ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ಕೇಶವಸೇನನು ಇದೇ ಪ್ರಶ್ನೆಯನ್ನು ಹಾಕಿದ, ನಾನು ಆತನಿಗೆ ಹೇಳಿದೆ, ಅದನ್ನು ನಾನೇನಾದರೂ ನಿನಗೆ ವಿವರಿಸಿ ತಿಳಿಸಿದ್ದೆ ಆದರೆ ನಿನ್ನ ಸಮಾಜ ಒಂದು ನಿಮಿಷವೂ ಉಳಿದಿರದು ಅಂತ. ಅದಕ್ಕೆ ಕೇಶವ ಹೇಳಿದ, ಹಾಗಾದ್ರೆ ದಯವಿಟ್ಟು ಬೇಡಿ. ಏನು ಈ ಮಾತಿನ ಅರ್ಥ, ನಾನೇನಾದರೂ ಅದನ್ನು ವಿವರಿಸಿ ತಿಳಿಸಿದ್ದೆ ಆದರೆ ಪರಮಹಂಸರಿಗೆ ಪಾಪ ಪುಣ್ಯ ಅಂತ ಹೇಳ್ತಕ್ಕಂತಾದ್ರೆ ಬೋಧ ಇದೆಯೇ ಅಂತ ಅನ್ನೋದ್ರ ಬಗ್ಗೆ ಏನಾದರೂ ತಿಳಿಸಿ ಹೇಳಿದ್ದೆ ಆದರೆ ನಿನ್ನ ಸಮಾಜ ಉಳಿಯೋದಿಲ್ಲ, ಸಮಾಜ ಅಂದರೆ ಬ್ರಾಹ್ಮ ಸಮಾಜ ಅಲ್ಲಿ ಉಳಿಯೋದಿಲ್ಲ ಅಂತ. ಅಂದ್ರೆ ಯಾತಕ್ಕೋಸ್ಕರ ಮಾತು ಹೇಳಿದ್ರು ಅಂತಂದ್ರೆ ಮುಂದೆ ಅವರು ವಿವರಿಸ್ತಾರೆ, ಅದು ಕೇಶವಸೇನಿಗಲ್ಲ ಇಲ್ಲಿ ವಿವರಿಸ್ತಾ ಇದ್ದಾರೆ ತಾಂತ್ರಿಕ ಭಕ್ತನಿಗೆ. ಇವನಿಗೆ ಅದನ್ನು ಹೇಳಿದ್ರೆ ಪರವಾಗಿಲ್ಲ, ಇವನೇನು ಅಂತ ಸಮಾಜವನ್ನೇನು ಕಟ್ಕೊಂಡಿಲ್ಲ, ಆದ್ರಿಂದ ನಿಶ್ಚಿಂತೆಯಾಗಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಪಾಪ ಪುಣ್ಯ ಇವು ಏನ್ ಗೊತ್ತೇ, ಪರಮಹಂಸನಾದವನಿಗೆ ಕಂಡು ಬರ್ತದೆ, ಭಗವಂತನೇ ಸುಮತಿ ಕೊಡ್ತಾನೆ ಅವನೇ ದುರ್ಮತಿ ಕೊಡ್ತಾನೆ ಅಂತ. ಹುಳಿ ಸಿಹಿ ಹಣ್ಣುಗಳಿರೋದು ನಿನ್ನ ಅನುಭವಕ್ಕೆ ಬಂದಿಲ್ವೇ? ಕೆಲವು ಮರ ಸಿಹಿ ಹಣ್ಣು ಬಿಡುತ್ತವೆ, ಇನ್ನು ಕೆಲವು ಹುಳಿ ಹಣ್ಣು ಬಿಡುತ್ತವೆ. ಭಗವಂತ ಸಿಹಿ ಹಣ್ಣು ಬಿಡುವ ಮಾವಿನ ಹಣ್ಣುಗಳನ್ನೂ ಸೃಷ್ಟಿಸಿದ್ದಾನೆ, ಹುಳಿ ಹಣ್ಣು ಬಿಡುವ ಅಮಟೆ ಗಿಡಗಳನ್ನೂ ಸೃಷ್ಟಿಸಿದ್ದಾನೆ. ಅಮಟೆ ಗಿಡ ಅಂತ ಹೇಳ್ತಕ್ಕಂಥದ್ದೇ ದುರ್ಮತಿಗಳು, ಮಾವಿನ ಹಣ್ಣುಗಳು ಅಂತ ಹೇಳ್ತಕ್ಕಂಥವರೇ ಸುಮತಿಗಳು. ಈ ಸುಮತಿಗಳು ಪುಣ್ಯ ಮಾಡ್ತಕ್ಕಂಥವರು, ದುರ್ಮತಿಗಳು ಪಾಪ ಮಾಡ್ತಕ್ಕಂಥವರು, ಇವರಿಬ್ಬರನ್ನೂ ಸೃಷ್ಟಿಸಿದವನು ಪರಮಾತ್ಮನೇ ಅಂತ ನಮ್ಮ ಅರ್ಥದ ಮಾತನ್ನೇ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಬಳಿಕ ಇನ್ನೊಂದು ಮಾತನ್ನ ತಾಂತ್ರಿಕ ಭಕ್ತ ಕೇಳ್ತಾ ಇದ್ದಾನೆ, ಹೌದು ನಿಜ ನೀವು ಹೇಳಿದ್ದು, ಬೆಟ್ಟದ ಮೇಲಕ್ಕೆ ಹೋಗಿ ನೋಡಿದ್ರೆ ಎಲ್ಲಿಯವರೆಗೆ ಕಣ್ಣಿನ ದೃಷ್ಟಿ ಹೋಗ್ತದೋ ಅಲ್ಲಿಯವರೆಗೂ ಕೇವಲ ಗುಲಾಬಿ ತೋಟವೇ ಕಾಣಿಸಿಕೊಳ್ಳುತ್ತದೆ ಅಂತ. ಈ ಮಾತು ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಬೆಟ್ಟದ ಮೇಲೆ ಹತ್ತಿದವರೆಲ್ಲರಿಗೂ ಗುಲಾಬಿ ತೋಟ ಕಾಣ್ತಾ ಇದೆಯೇ? ಎಷ್ಟು ಜನ ಬೆಟ್ಟ ಹತ್ತಿಲ್ಲ, ಅವ್ರಿಗೆ ಕೆಳಗಡೆ ಏನ್ ಕಾಣ್ತದೆ? ಹೊಲ ಕಾಣಬಹುದು, ಅಥವಾ ಮರಗಿಡಗಳ ಸಮೂಹ ಕಾಣಬಹುದು, ಅಥವಾ ವಿಶಾಲವಾದ ಮೈದಾನ ಕಾಣಬಹುದು, ಅಥವಾ ಅಲ್ಲೊಂದು ಸರೋವರ ಕಾಣಬಹುದು, ಕೆರೆ ಕಾಣಬಹುದು, ಬಾವಿ ಕಾಣಬಹುದು. ಮಲ್ಲಿಗೆ ಇದು ಗುಲಾಬಿ ತೋಟ ಕಂಡಿದ್ದಾರೆ ಯಾರು? ಯಾರು ಹಾಕಿಟ್ಟಿದ್ದಾರಲ್ಲಿ ಇವನಿಗೆ ಕಾಣೋದಕ್ಕೋಸ್ಕರ. ಹಾಗಾದ್ರೆ ಈ ಮಾತಿನ ಅರ್ಥ ಏನು? ಪರಮಹಂಸಾವಸ್ಥೆಗೆ ಏರಿದಾಗ ಹೇಗೆ ಪಾಪ ಪುಣ್ಯಗಳ ಬೋಧೆ ಅಂತ ಹೇಳ್ತಕ್ಕಂಥದ್ದು ಇರೋದಿಲ್ಲ, ಎಲ್ಲವೂ ಭಗವಂತನ ಸೃಷ್ಟಿಯೇ ಅಂತ ಹೇಳ್ತಕ್ಕಂಥ ಸಮಭಾವನೆಯಿಂದ ಅದನ್ನು ಕಾಣ್ತಾನೋ, ಹಾಗೇನೇನೆ ಬೆಟ್ಟದ ಮೇಲೆ ಹತ್ತಿದಂತಹ ಅವನಿಗೆ ಸುತ್ತಮುತ್ತಲು ಇರತಕ್ಕಂತಹ ದೂರದ ಪ್ರದೇಶಗಳೆಲ್ಲವೂ ಕೂಡ ರಮ್ಯವಾಗಿ ಕಾಣುತ್ತದೆ ಅಂತ. ದೂರತೋ ಪರ್ವತೋ ರಮ್ಯ, ದೂರ ದೂರಕ್ಕೆ ಬೆಟ್ಟ ನುಣ್ಣಕ್ಕೆ ಕಾಣುತ್ತೆ ಅಂತ. ಹತ್ರ ಹೋದ ನೋಡಿದ್ರೆ ಗೊತ್ತಾಗುತ್ತೆ, ಕಲ್ಲು ಮುಳ್ಳು, ಒಳ್ಳೆ ಗಿಡಗಳು ಇವೆ, ಹೂವಿನ ಗಿಡಗಳು ಇವೆ, ಮುಳ್ಳುಗಳು ಇವೆ, ಕಲ್ಲುಗಳು ಇವೆ ಅಂತ. ಹಾಗೆ ಈ ಪ್ರಪಂಚಕ್ಕೆ ನಾವು ನಮ್ಮ ಮನೋಮಟ್ಟದಿಂದ ಕಂಡಾಗ, ಪ್ರಪಂಚದಲ್ಲಿ ನಾವು ಈ ಮನೋಮಟ್ಟದಿಂದ ವ್ಯವಹರಿಸಿದಾಗ, ಅಂದ್ರೆ ಇದೇ ಮನಸ್ಸು ಈಗ ನಮ್ಮ ಹತ್ರ ಇದೆಯಲ್ಲ ಮನಸ್ಸು, ಈ ಮನಸ್ಸಿನಿಂದ ನೋಡಿದಾಗ ಒಳ್ಳೆಯದು ಕಾಣಿಸುತ್ತೆ, ಕೆಟ್ಟದ್ದು ಕಾಣಿಸುತ್ತೆ. ಈ ಮನಸ್ಸನ್ನು ಶುದ್ಧಗೊಳಿಸಿ ಆ ನಿರ್ವಿಕಲ್ಪ ಸಮಾಧಿಗೆ ಏರಿಸಿ ಪರಮಹಂಸಾವಸ್ಥೆಗೆ ತಲುಪಿದಾಗ ಮಾತ್ರ ಎಲ್ಲರಲ್ಲೂ ಕೂಡ ಅದೇ ಪರಮಾತ್ಮನೇ ಇರುವುದಾಗಿ, ಅದೇ ಪರಮಾತ್ಮನೇ ಇವೆಲ್ಲವನ್ನು ಸೃಷ್ಟಿಸಿರುವುದಾಗಿ, ಅದೇ ಪರಮಾತ್ಮನೇ ಈ ಒಳ್ಳೆಯವನೂ ಕೆಟ್ಟವನೂ ಆಗಿರುವುದಾಗಿ, ಎಲ್ಲವೂ ಪರಮಾತ್ಮನೇ ಆಗಿರುವುದಾಗಿ ಬೋಧೆಯಾಗುತ್ತದೆ ಅಂತನೋ ಮಾತನ್ನು ಶ್ರೀರಾಮಕೃಷ್ಣರು ಹೇಳಿದ್ದಕ್ಕೆ ಈ ತಾಂತ್ರಿಕ ಭಕ್ತ ಈ ಉದಾಹರಣೆ ಕೊಟ್ಟುಕೊಂಡು ಅದನ್ನು ಒಪ್ಪಿಕೊಳ್ತಾನೆ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಪರಮಹಂಸನ ಅನುಭವಕ್ಕೆ ಬರ್ತದೆ ಏನು ಅಂತಂದ್ರೆ ಸತ್ಯ ಅಸತ್ಯ, ಒಳ್ಳೆಯದು ಕೆಟ್ಟದ್ದು, ಪಾಪ ಪುಣ್ಯ, ಇವೆಲ್ಲ ಭಗವಂತನ ಮಾಯೆಯ ಐಶ್ವರ್ಯ ಅಂತ. ಇದು ಬಹುದೂರದ ವಿಷಯ ಅಂತ ಇಟ್ಕೋ. ಈ ಅವಸ್ಥೆ ಉಂಟಾಯಿತು ಅಂತಂದ್ರೆ, ಪರಮಹಂಸಾವಸ್ಥೆ ಉಂಟಾಯಿತು ಅಂತಂದ್ರೆ ಸಮಾಜ ಮುಂತಾದವು ಸಾಧ್ಯವಿಲ್ಲ, ಸಂಘ ಸಂಸ್ಥೆ ಇತ್ಯಾದಿ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಸಂಘ ಸಂಸ್ಥೆ ಅಂತ ಹೇಳಿದ್ರೆ ಸಂಘದಲ್ಲಿ ಕೆಲವರು ಒಳ್ಳೆಯವರು ಬರ್ತಾರೆ, ಕೆಲವರು ಕೆಟ್ಟವರು ಬಂದಾರೆ. ಕೆಟ್ಟವರು ಬಂದಾಗ ಅವ್ರನ್ನ ಒಂದೋ ತಿದ್ದಬೇಕಾಗುತ್ತೆ, ಇಲ್ಲದ್ರೆ ಓಡಿಸ್ಬೇಕಾಗುತ್ತೆ, ಇದ್ರೆ ಬಾಕಿ ಉಳಿದವ್ರನ್ನೆಲ್ಲ ಕೆಡಿಸಿಬಿಡ್ತಾರ ಅವರು. ಆದ್ರೆ ಒಳ್ಳೇದು ಕಾಣೋದಿಲ್ಲ, ಕೆಟ್ಟದ್ದು ಕಾಣೋದಿಲ್ಲ. ಸ್ವಾಮಿ ಬ್ರಹ್ಮಾನಂದಜಿ ಮಹಾರಾಜ್ ಅಂತಂದ್ರೆ ಶ್ರೀರಾಮಕೃಷ್ಣದ ಸನ್ಯಾಸಿ ಶಿಷ್ಯರು, ಬೇಲೂರು ಮಠದ ಅಧ್ಯಕ್ಷರಾಗಿದ್ದಂತಹ ಸಂದರ್ಭ, ಮಂತ್ರದೀಕ್ಷೆ ಕೊಡ್ತಕ್ಕಂತಹ ಗುರುಗಳು ಅವರು ಒಂದೊಮ್ಮೆ ತಮ್ಮ ಆಪ್ತ ಶಿಷ್ಯರ ಹತ್ರ ಹೇಳ್ತಾರೆ, ನನಗೆ ಯಾರಿಗೂ ಮಂತ್ರದೀಕ್ಷೆ ಕೊಡೋಕೆ ಸಾಧ್ಯವಾಗ್ತಾ ಇಲ್ಲ ಈಗ ಅಂತ. ಯಾತಕ್ಕೆ ಅಂದ್ರೆ, ನಾನು ಮಂತ್ರದೀಕ್ಷೆ ಕೊಟ್ಟು ಯಾರನ್ನ ಉದ್ಧರಿಸಬೇಕಾಗಿದೆ, ಎಲ್ಲರೂ ಪರಮಾತ್ಮನಾಗಿಯೇ ಕಾಣ್ತಾ ಇದ್ದಾರೆ, ಅವನು ಯಾಕೆ ಮಂತ್ರದೀಕ್ಷೆ ಕೊಡೋದು, ಅವನ ಆನಂದವಾಗಿ ಇದ್ದಾನಲ್ಲ, ಸಚ್ಚಿದಾನಂದ ಸ್ವರೂಪಿ ಆತ, ಆದ್ರಿಂದ ನನಗೆ ಮಂತ್ರದೀಕ್ಷೆ ಕೊಡೋದಕ್ಕೆ ಮನಸ್ಸಾಗೋದಿಲ್ಲ. ಆದರೂ ಕೂಡ ಕೆಲವು ಸತಿ ಮನಸ್ಸು ಕೆಳಗೆ ಬಂದಾಗ ನನಗೆ ಕಾಣಿಸ್ತದೆ, ಹೌದು ಒಳ್ಳೇದು ಇದೆ ಕೆಟ್ಟದ್ದು ಇದೆ, ಮಂತ್ರದೀಕ್ಷೆ ಕೊಡಬೇಕು, ಅವರು ಅದರಿಂದ ಸಂಸಾರ ಸಾಗರದಿಂದ ಪಾರಾಗುವುದಿದ್ರೆ ಆಗಲಿ ಅಂತ ಹೇಳ್ತಕ್ಕಂತಹ ಕರುಣೆಯಿಂದ ಮಂತ್ರದೀಕ್ಷೆ ಕೊಡೋದಕ್ಕೆ ಮುಂದಾಗ್ತೇನೆ ಅಂತನೋ ಒಂದು ಮಾತನ್ನು ಹೇಳ್ತಾರೆ. ಬಹಳ ಸ್ವಾರಸ್ಯಕರವಾಗಿದೆ. ಈ ಅನುಭವಕ್ಕೆ ಏರಿದಾಗ ಮಾತ್ರ ಶ್ರೀರಾಮಕೃಷ್ಣ ಹೇಳ್ತಾರೆ ಅದನ್ನೇ, ಅದೆಲ್ಲ ಬಹುದೂರದ ಮಾತು ಅಂತ ಇಟ್ಕೋ ಅಂತ. ಆದರೆ ಆ ಅವಸ್ಥೆಗೆ ಬಂತು ಅಂತ ಹೇಳಿದ್ರೆ ಈ ಸಮಾಜ ಮುಂತಾದವುಗಳೆಲ್ಲ ಉಳಿಯೋದಿಲ್ಲ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳಿದ, ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತಿ. ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತಿ, ತಸ್ಮಾದ್ ಯೋಗಾಯ ಯೋಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಯೋಗಕ್ಕೆ ನಿಂತುಕೊ, ಯೋಗಾಭ್ಯಾಸಕ್ಕೆ ತೊಡಗು. ಯಾವ ಯೋಗ? ಕರ್ಮಯೋಗ. ಇವನಿಗೆ ಬೋಧಿಸ್ತಾ ಇದ್ದಾನೆ ಯುದ್ಧ ಮಾಡತಕ್ಕಂತ ಯೋಗ. ಅಲ್ಲಿ ಸಜ್ಜನರು ಇದ್ದಾರೆ, ದುರ್ಜನರು ಇದ್ದಾರೆ, ಎಲ್ಲರೊಂದಿಗೂ ಯುದ್ಧ ಮಾಡಬೇಕಾಗಿದೆ ಆತ. ಕೌರವರಲ್ಲಿ ಎಲ್ಲರೂ ಇವನಿಗೆ ವಿರೋಧಿಗಳಲ್ಲ. ಕೌರವರು ಒಂದು 100 ಜನ ಬಿಟ್ಟರೆ ಬಾಕಿ ಉಳಿದವರು ಯಾರೂ ವಿರೋಧಿಗಳಲ್ಲ. ಅವರು ಕೌರವನಿಗೆ ಅನುಸರಿಸಿಕೊಂಡು ಬಂದು ಯುದ್ಧ ಮಾಡತಕ್ಕಂಥವ್ರು ಅಷ್ಟೇ. ಅಂಥವ್ರನ್ನೂ ಹೊಡೆಯಬೇಕಾಗಿದೆ, ಒಳ್ಳೆಯವ್ರನ್ನೂ ಹೊಡೆಯಬೇಕಾಗಿದೆ, ಕೆಟ್ಟವ್ರನ್ನೂ ಹೊಡೆಯಬೇಕಾಗಿದೆ, ಹೊಡೆ ಅಂತಲೇ ಹೇಳಿದ್ದಾನೆ ಶ್ರೀಕೃಷ್ಣ. ಇಬ್ಬರನ್ನೂ ಹೊಡೆದಾಕು. ಆಲೋಚನೀಯವಾದಂತಹ ಅಂಶ ಇದು. ಅದು ಯೋಗ ಅಂತೆ. ಕ್ಷತ್ರಿಯನಾದಂತಹ ಆತ ತನ್ನ ಸ್ವಧರ್ಮಕ್ಕೆ ಅನುಗುಣವಾಗಿ ಮಾಡತಕ್ಕಂತಹ ಆ ಒಂದು ಸಂಹಾರ ಕಾರ್ಯ ಕೂಡ ಯೋಗ ಅಂತೆ. ಇದು ಹೇಗೆ? ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತಿ. ಯಾರು ಬುದ್ಧಿವಂತನೋ ವಿವೇಕಿಯೋ ಅವನು ಈ ಜಗತ್ತಿನಲ್ಲಿರತಕ್ಕಂತಹ ಶುಭ ಮತ್ತು ಅಶುಭ, ಸುಕೃತ ದುಷ್ಕೃತ ಎರಡನ್ನು ಕೂಡ ಬಿಟ್ಟುಬಿಟ್ಟಿರ್ತಾನೆ. ಸಜ್ಜನರನ್ನು ಕಾಪಾಡತಕ್ಕಂಥದ್ದು ಸುಕೃತ, ದುರ್ಜನರನ್ನ ಅಥವಾ ಸಜ್ಜನರನ್ನ ಕೊಲ್ಲತಕ್ಕಂತಹದ್ದು ಅದು ದುಷ್ಕೃತ. ಆದರೆ ಎರಡನ್ನೂ ಸಮಬುದ್ಧಿಯಿಂದ ಮಾಡಬೇಕಿಲ್ಲಿ. ನೀನು ಬುದ್ಧಿವಂತನಾದ ಪಕ್ಷದಲ್ಲಿ ಇವೆರಡನ್ನೂ ಕೂಡ ಆ ಸುಕೃತ ದುಷ್ಕೃತ ಅಂತಿರ್ತಕ್ಕಂಥ ಎರಡು ಭಾವನೆಯನ್ನು ಕೂಡ ತ್ಯಜಿಸಿ ಯುದ್ಧ ಮಾಡು ಅಂತ ಹೇಳಿದ ಶ್ರೀಕೃಷ್ಣ. ಶ್ರೀಕೃಷ್ಣ ಅತ್ಯಂತ ಉನ್ನತ ಸ್ತರದಲ್ಲಿ ನಿಂತು ಈ ಮಾತನ್ನು ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಸಾಮಾನ್ಯ ಸ್ತರದಲ್ಲಿ ನಿಂತುಕೊಂಡ್ರೆ ಈ ಮಾತು ನಮಗೆ ಅರ್ಥ ಆಗೋದಿಲ್ಲ. ದುಷ್ಕೃತವನ್ನೇನೋ ಬಿಡಬೇಕು, ನಿಜ, ಸುಕೃತವನ್ನು ಯಾತಕ್ಕೆ ಬಿಡಬೇಕು ಅಂತ ಹೇಳ್ತಕ್ಕಂಥ ಪ್ರಶ್ನೆ ಬರುತ್ತದೆ. ಆದರೆ ಶ್ರೀರಾಮಕೃಷ್ಣ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ದಾರೆ. ಏನದು? ಕಾಲಿಗೆ ಮುಳ್ಳು ಚುಚ್ಚಿದಾಗ ಆ ಮುಳ್ಳನ್ನು ತೆಗೆಯೋದಕ್ಕೆ ಒಳಗೆ ಹೊಕ್ಕಿ ಸೇರಿಕೊಂಡಂತಹ ಮುಳ್ಳನ್ನು ತೆಗೆಯಬೇಕಾದ್ರೆ ಅದನ್ನು ಚಾಕುವಿನಿಂದ ತೆಗೆಯೋದಕ್ಕಾಗೋದಿಲ್ಲ, ಇಕ್ಕಳದಿಂದ ತೆಗೆಯೋದಕ್ಕಾಗೋದಿಲ್ಲ, ಕೈನಿಂದ ತೆಗೆಯೋದಕ್ಕಾಗೋದಿಲ್ಲ, ಅದಕ್ಕೆ ಇನ್ನೊಂದು ಮುಳ್ಳು ಬೇಕು. ಅಷ್ಟೇ ಚೂಪಾಗಿರ್ತಕ್ಕಂಥ ಇನ್ನೊಂದು ಮುಳ್ಳು ಬೇಕು. ಆ ಮುಳ್ಳಿನಿಂದ ಈ ಮುಳ್ಳನ್ನು ತೆಗಿಬೇಕು. ತೆಗೆದ ಮೇಲೆ ಏನು ಮಾಡಬೇಕು ಅಂತ ಶ್ರೀರಾಮಕೃಷ್ಣ ಇನ್ನೊಂದು ಪ್ರಶ್ನೆ ಹೇಳ್ತಾರೆ. ತೆಗೆದ ಮೇಲೆ ಆ ಒಳಗಿಂದ ಹೊರಗೆ ಬಂದ ಮುಳ್ಳಿನೊಂದಿಗೆ ಆ ಮುಳ್ಳನ್ನು ತೆಗೆಯುವುದಕ್ಕೆ ಸಹಾಯವಾದಂತಹ ಈ ಮುಳ್ಳನ್ನು ಕೂಡ ಸೇರಿಸಿ ಎಸೆದು ಬಿಡಬೇಕು ಅಂತ. ಆ ಮುಳ್ಳನ್ನು ತೆಗೆಯೋದಕ್ಕೆ ಉಪಯೋಗ ಆಗಿದೆಯಲ್ಲ ಅಂತ ಇದನ್ನು ಕೂಡ ಇಟ್ಕೊಂಡು ಬಿಟ್ರೆ ಇದೇ ಇನ್ನು ದಿವಸ ಚುಚ್ಚಿಬಿಟ್ಟಿರುತ್ತೆ. ಪುಣ್ಯದಿಂದ ಪಾಪವನ್ನು ತೆಗೆದು ಆಮೇಲೆ ಆ ಪುಣ್ಯವನ್ನು ಕೂಡ ಬದಿಗೆಸಿತು ಅಂತ ಹೇಳಿದ್ರೆ ಮುಕ್ತನಾಗ್ತಾನೆ ಮನುಷ್ಯ ಅಂತ. ಮುಕ್ತನಾಗಬೇಕು, ಬಿಡುಗಡೆ ಹೊಂದಬೇಕು, ಎಲ್ಲ ಬಂಧನಗಳಿಂದ ಪಾರಾಗಬೇಕು, ಹಕ್ಕಿಯಂತೆ ಹಾರಾಡಿಕೊಂಡಿರಬೇಕು ಅಂತ ಅಂತಂದ್ರೆ ಯಾವ ಬಂಧನವೂ ಇರಬಾರದು. ದುಷ್ಕೃತ ಅಂತ ಹೇಳ್ತಕ್ಕಂಥದ್ದು ಹೇಗೆ ಬಂಧನವೋ ಬಂಧನಕಾರಿಯೋ, ಹಾಗೆಯೇ ಸುಕೃತ ಅಂತ ಹೇಳ್ತಕ್ಕಂಥದ್ದು ಬಂಧನಕಾರಿ ಅಂತ ಶ್ರೀರಾಮಕೃಷ್ಣರು ಅಪ್ಪಣೆ ಕೊಡಿಸಿದ್ದಾರೆ. ಇದು ಇನ್ನೊಂದು ಅದ್ಭುತವಾದಂತಹ ಮಾತು. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ಅವರು. ಏನದು ಅಂತಂದ್ರೆ, ಕಬ್ಬಿಣದ ಸರಪಣಿ ಚಿನ್ನದ ಸರಪಣಿ ಅಂತ. ಕಬ್ಬಿಣದ ಸಂಕೋಲೆ ಚಿನ್ನದ ಸಂಕೋಲೆ ಅಂತ. ಕಬ್ಬಿಣದ ಸಂಕೋಲೆ ಹೇಗೆ ನಮ್ಮನ್ನ ಬಂಧಿಸ್ತದೋ ಹಾಗೆ ಚಿನ್ನದ ಸಂಕೋಲೆ ಕೂಡ ಬಂಧಿಸ್ತದೆ. ಚಿನ್ನದ್ದು ಅಂತ ಅದನ್ನು ತೊಡಗಿಸಿಕೊಂಡ್ರೆ ನಾವು ಅತ್ತಿತ್ತ ಓಡಾಡೋಕ್ಕೆ ಸಾಧ್ಯವಿಲ್ಲ. ಎರಡೂ ಬಂಧನವಾದ ಮೇಲೆ, ಎರಡೂ ಬಂಧನಕಾರಿಯಾದ ಮೇಲೆ ಹಾಗಾದರೆ ಯಾತಕ್ಕೆ ಈ ಸುಕೃತವನ್ನು ಇಟ್ಕೊಳ್ಬೇಕು, ಸುಕೃತ ಅಂತ ಇರತಕ್ಕಂಥ ಚಿನ್ನದ ಸರಪಣಿಯನ್ನು ಇಟ್ಕೊಳ್ಬೇಕು? ಕಬ್ಬಿಣದ ಸರಪಣಿಯಿಂದ ಪಾರಾಗುವುದಕ್ಕೋಸ್ಕರ ಚಿನ್ನದ ಸರಪಣಿಯನ್ನು ಹಾಕಿಕೊಂಡ್ರೆ ಅಪಾಯ ಕಡಿಮೆ. ಒಂದು ದಿನ ಕೋಪ ಬಂದು ಈ ಬಂಧನ ಎಷ್ಟು ದಿವಸ ಅಂತ ಈ ಬಂಧನ ಅಂತ ಒದ್ದು ಬಿಟ್ರೆ, ಝಾಡಿಸಿಬಿಟ್ರೆ ಆ ಕಬ್ಬಿಣದ ಸಂಕೋಲ ತುಂಡಾಗೋಗ್ಬಿಡುತ್ತೆ. ಆ ಕಬ್ಬಿಣದ ಸಂಕೋಲ ತುಂಡಾಗೋದಿಲ್ಲ, ಚಿನ್ನದ ಸಂಕೋಲೆ ತುಂಡಾಗಿಬಿಡುತ್ತದೆ. ಆ ಕಬ್ಬಿಣದ ಸಂಕೋಲೆನ ಏನಾದರೂ ಝಾಡಿಸಿಕೊಟ್ರೆ ಕಾಲೇ ತುಂಡಾಗಿಬಿಡುತ್ತೆ. ಈ ಚಿನ್ನದ ಸಂಕೋಲೆ ಅಂತ ಹೇಳ್ತಕ್ಕಂಥದ್ದು ಅದು ಚಿನ್ನದ್ದಾದ್ರಿಂದ ಮೃದು ದ್ರವ್ಯ, ಮೃದು ಪದಾರ್ಥ, ಆದ್ರಿಂದ ಕಿತ್ಕೊಂಡು ಬರೋದಕ್ಕೇನು ಕಷ್ಟವಿಲ್ಲ. ಹಾಗೆಯೇ ಪುಣ್ಯದಿಂದ ಪಾರಾಗೋದಕ್ಕೆ, ಪುಣ್ಯ ಬಂಧನದಿಂದ ಪಾರಾಗೋದಕ್ಕೇನು ಕಷ್ಟವಿಲ್ಲ. ಪುಣ್ಯ ಅಂತ ಹೇಳ್ತಕ್ಕಂಥದ್ದು ಮೆಲ್ಲನೆ ಮನುಷ್ಯನನ್ನ ಸತ್ವಗುಣಕ್ಕೆ ಏರಿಸ್ತದೆ. ಸತ್ವಗುಣ ಬಂದಾಗ ಅವನಲ್ಲಿ ವಿವೇಕ ಉತ್ಪನ್ನವಾಗುತ್ತದೆ. ವಿವೇಕ ಉತ್ಪನ್ನವಾದಾಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಅನ್ನೋದನ್ನ ವಿಮರ್ಶಿಸುವಂತಹ ಸಾಮರ್ಥ್ಯ ಬರುತ್ತದೆ. ಆಮೇಲೆ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಬಂಧನಕಾರಿ ಅಂತ ತಿಳಿದು ಎರಡನ್ನು ಕೂಡ ವಿಸರ್ಜಿಸಿ ಅವನು ಗುಣಾತೀತನಾಗುತ್ತಾನೆ. ಅತೀತನಾಗತಕ್ಕಂತಹದ್ದು ನಮ್ಮ ಜೀವನದ ಮುಖ್ಯ ಉದ್ದೇಶ. ತುರಿಯಾವಸ್ಥೆ, ತುರಿಯಾವಸ್ಥೆ ಅಂತ ಅದಕ್ಕೆ ನಾಲ್ಕನೆಯ ಅವಸ್ಥೆ. ತುರಿಯ ಅಂದ್ರೆ ನಾಲ್ಕು ಅಂತ ಅರ್ಥ. ನಾಲ್ಕನೆಯ ಅವಸ್ಥೆ ಜಾಗೃತ್, ಸ್ವಪ್ನ, ಸುಷುಪ್ತಿ, ಈ ಮೂರೇ ಅವಸ್ಥೆಗಳಲ್ಲಿ ನಾವು ತೊಳಲಾಡ್ತಾ ಇದ್ದೇವೆ. ಇದರೊಳಗಡೆ ಇರತಕ್ಕಂತಹ ಘಟನಾವಳಿಗಳನ್ನ ಅವ್ರನ್ನ ಇವರಿಗೆ ಹೇಳೋದು, ಇವ್ರದ್ದು ಅವರಿಗೆ ಹೇಳೋದು, ಕೊನೆ ನೋಡಿದ್ರೆ ಅದೇನೆ, ಅದೇ ಹಳಸಿದ ವಸ್ತುಗಳಿದೆ ಹೇಳುದು, ಹೇಳ್ತಾ ಇರ್ತಾರೆ. ಏನ್ ಹೇಳಿದ್ರು ಕೂಡ ಅದೇ ಹಳಸಿದ ವರ್ತಮಾನಗಳೇ. ಯಾರ ಜೀವನವನ್ನು ತೆಗೆದುಕೊಳ್ಳಿ, ಇದೇ ಜಾಗೃತ ಸ್ವಪ್ನ ಸುಷುಪ್ತಿಯ ವಿಚಾರಗಳೇ ವಿನಃ ಇದಕ್ಕೆ ಅತೀತವಾದಂತಹ ಆ ಅನಂತ ಆನಂದದ ವರ್ತಮಾನ ಕೊಡುವವರು ಒಬ್ಬರೂ ಇಲ್ಲ. ಅಲ್ಲಿಗೆ ತಲುಪಿದ ಮೇಲೆ ಮಾತ್ರವೇ ನಿಜವಾದ ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಗ್ತದೆ ಅಂತ ಶ್ರೀ ಸ್ವಾಮಿ ಬ್ರಹ್ಮಾನಂದಜಿಯವರು ಹೇಳ್ತಾರೆ. ಅಲ್ಲಿಯವರೆಗೆ ಬರೀ ತೊಳಲಾಟ ಮಾತ್ರ. ಆಧ್ಯಾತ್ಮಿಕ ಜೀವನ ಅಂತ ಅದನ್ನು ಸುಮ್ಮನೆ ಔಪಚಾರಿಕವಾಗಿ ಕರೆಯಲಾಗುತ್ತದೆ. ಯಾವಾಗ ಆ ಒಂದು ಬ್ರಹ್ಮದ ಸವಿ, ಸಚಿದಾನಂದದ ಸವಿ ಅನುಭವಕ್ಕೆ ಬರುತ್ತದೋ ಆಗ ಮಾತ್ರವೇ ನಿಜವಾದ ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಗುತ್ತದೆ ಅಂತ ಶ್ರೀ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ. ಇಲ್ಲಿ ನಾವು ಆ ತುರಿಯ ಸ್ಥಿತಿಗೆ ಹೋಗಬೇಕಾದ್ರೆ ಈ ಎಲ್ಲ ದ್ವಿವಿಧಗಳನ್ನ, ದ್ವಂದ್ವಗಳನ್ನ ದಾಟಿಕೊಂಡು ಹೋಗಬೇಕಾಗುತ್ತೆ. ದ್ವಂದ್ವ ಇದೇ ಬಂಧನಕ್ಕೆ ಕಾರಣ. ದ್ವಂದ್ವದಲ್ಲಿ ಯಾವ ಒಂದನ್ನು ತೆಗೆದುಕೊಂಡ್ರೆ ಇನ್ನೊಂದು ಬದ್ದೇ ಬರುತ್ತದೆ ಜೊತೆನಲ್ಲಿ. ಎಲ್ಲೆಲ್ಲಿ ಜ್ಞಾನ ಇದೆಯೋ ಅಲ್ಲಿ ಅಜ್ಞಾನ ಇದೆ, ಎಲ್ಲೆಲ್ಲಿ ಈ ಜಗತ್ತಿನ ಬೆಳಕು ಇದೆಯೋ ಅದರಲ್ಲಿ ಕತ್ತಲೆ ಇದೆ. ಆದ್ರಿಂದ ಈ ಜಗತ್ತಿನ ಬೆಳಕನ್ನು ದಾಟಿ ಈ ಬೆಳಕಿಗೆ ಕಾರಣವಾದ ಆ ಬೆಳಕಿಗೆ ಹೋಗಬೇಕು. ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿದ್ರೆ ಆ ಜ್ಯೋತಿ ಅದು. ಈ ಎಲ್ಲ ಜ್ಯೋತಿಗಳನ್ನು ಬೆಳಗತಕ್ಕಂತಹ ಜ್ಯೋತಿ, ಜ್ಯೋತಿಗಳಿಗೆಲ್ಲ ಜ್ಯೋತಿ ಅದು. ಅಲ್ಲಿಗೆ ತಲುಪುವವರೆಗೆ ರಗಳೆ ತಪ್ಪಿದ್ದಲ್ಲ. ಅದಕ್ಕೋಸ್ಕರ ಶ್ರೀಕೃಷ್ಣ ಸುಕೃತ ದುಷ್ಕೃತಗಳನ್ನ ಬುದ್ಧಿವಂತನಾದವನು ತ್ಯಜಿಸ್ತಾನೆ ಈ ಲೋಕದಲ್ಲಿ ಅಂತ. ಅದನ್ನೇ ಶ್ರೀಕೃಷ್ಣ ಭಕ್ತಿಯೋಗದಲ್ಲಿ ಈ ರೀತಿ ಹೇಳ್ತಾನೆ. ಶುಭಾಶುಭ ಪರಿತ್ಯಾಗಿ ಭಕ್ತಿ ಮಾನ್ಯಸ್ಸಮೇ ಪ್ರಿಯ ಶುಭಾಶುಭ ಪರಿತ್ಯಾಗಿ ಭಕ್ತಿ ಮಾನ್ಯಸ್ಸಮೇ ಪ್ರಿಯ. ಶುಭ ಅಶುಭ ಇವೆರಡನ್ನು ಬಿಟ್ಟಂತಹ ಭಕ್ತಿವಂತನಿದ್ದಾನಲ್ಲ ಅವನೇ ನನಗೆ ಪ್ರಿಯ. ಭಗವಂತನಿಗೆ ನಾವು ಪ್ರಿಯರಾಗಬೇಕು, ಇದು ಬಹಳ ಮುಖ್ಯ. ಪ್ರಿಯರಾಗೋದು ಹೇಗೆ ಅಂತ ಅನ್ನೋದಕ್ಕೆ ಒಂದಷ್ಟು ದೊಡ್ಡ ಲಿಸ್ಟೇ ಕೊಟ್ಟಿದ್ದಾನಲ್ಲಿ. ಅದ್ವೇಷ್ಟ ಸರ್ವಭೂತಾನಾಮ್ ಅಂತ ಹೇಳುವಲ್ಲಿ ಅಲ್ಲಿಂದ ಪ್ರಾರಂಭ. ಆ ಮಧ್ಯೆ ಬರುತ್ತದೆ ಶುಭ ಅಶುಭ ಇವೆರಡನ್ನೂ ಯಾರು ಬಿಟ್ಟು ಭಕ್ತಿವಂತನಾಗಿದ್ದಾನೋ ಅವನು ಮಾತ್ರವೇ ನನಗೆ ಪ್ರಿಯ. ಶುಭದ ಕಡೆಗೆ ಗಮನ ಕೊಟ್ಟಾಗ ಶುಭಕ್ಕೂ ಶುಭನಾದಂತಹ ಪರಮಾತ್ಮನ ಕಡೆಗೆ ಗಮನ ಕಡಿಮೆ ಆಗ್ತದೆ. ಪುಣ್ಯವೇ ಅವನಿಗೆ ಪ್ರಿಯವಾದಂತಹವನೇ, ಅವನು ನಿಜವಾದ ಭಕ್ತಿವಂತನಲ್ಲ ಅವನು. ಆ ಪುಣ್ಯದ ಒಂದು ಸೌಖ್ಯವೂ ಕೂಡ ಅವನಿಗೆ ಬೇಡ. ಅವನಿಗೆ ಯಾವ ಬೇಕು? ಪರಮಾತ್ಮನ ಸೌಖ್ಯ, ಪರಮಾತ್ಮನ ಸಂಘ ಸೌಖ್ಯ, ಅದು ಮಾತ್ರವೇ ಬೇಕು. ಅದು ಬೇಕಾದ್ರೆ ಈ ದ್ವಂದ್ವದಲ್ಲಿ ಒಂದಾದಂತಹ ಶುಭವನ್ನು ಕೂಡ ಬಿಟ್ಟುಬಿಡಬೇಕಾಗ್ತದೆ. ಈ ಲೋಕದಲ್ಲಿರುವವರಿಗೆ ಮಾತ್ರ, ಈ ಲೋಕ ಸಂಪರ್ಕ ಇರತಕ್ಕಂಥವರಿಗೆ ಮಾತ್ರ ಶುಭ ಬೇಕು. ಆದರೆ ಈ ಲೋಕದ ವ್ಯವಹಾರ ಸಾಕು, ಪಾರಮಾರ್ಥಿಕ ಲೋಕದ ಸುಖ ಬೇಕು ಅಂತನ್ನುವ ತೀರ್ಮಾನ ನಮ್ಮಲ್ಲಿ ಉಂಟಾದಾಗ ಇವೆರಡನ್ನು ಕೂಡ ವರ್ಜಿಸಿ ಪರಮಾತ್ಮನನ್ನು ಮಾತ್ರ ಪ್ರೀತಿಸುವಂತಹ ಕೆಲಸಕ್ಕೆ ಕೈ ಹಾಕಬೇಕು ಅಂತ ನಮಗಿಲ್ಲಿ ಒಂದು ಸೂಚನೆ ಸಿಗುತ್ತೆ. ಶ್ರೀರಾಮಕೃಷ್ಣ ಅದನ್ನೇ ಹೇಳಿತ್ತು. ಆದರೆ ಒಂದು ಮಾತ್ರ ಹೇಳಿದ್ರೆ ಅವರು, ಇದೆಲ್ಲ ಬಹಳ ದೂರದ ವಿಷಯ, ಇದ್ದಕ್ಕದ್ದಂತೆ ನಾವು ಈಗ ಲೌಕಿಕರಾದಂಥವರು ಶುಭ ಅಶುಭವನ್ನ ತ್ಯಾಗ ಮಾಡಬೇಕು. ಆದರೆ ಶುಭವನ್ನು ಅಷ್ಟು ಬೇಗ ತ್ಯಾಗ ಮಾಡಿಕೋಗಬಾರದು. ಅದಕ್ಕೆ ಪರಮಹಂಸಾವಸ್ಥೆಗೆ ಸಾಧನೆಯ ಮೂಲಕ ಏರಿದ ಮೇಲೆ ತನ್ನಷ್ಟಕ್ಕೆ ಉಂಟಾಗತಕ್ಕಂತಹ ಒಂದು ತ್ಯಾಗ ಇದು ಶುಭಾಶುಭ ಪರಿತ್ಯಾಗ. ಈಗ ತಾಂತ್ರಿಕ ಭಕ್ತ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಆದರೆ ಕರ್ಮಫಲ ಉಂಟು ತಾನೇ? ಶುಭವನ್ನು ಅಶುಭವನ್ನೇನೋ ಬಿಡೋದೇನೋ ಸರಿಹೋಯ್ತು, ಆದರೆ ಕರ್ಮ ಮತ್ತು ಅದರ ಫಲ ಅಂತ ಒಂದು ಕ್ರಮ ಇದೆಯಲ್ಲ ಈ ಜಗತ್ತಿನಲ್ಲಿ, ಅದು ಇದೆ ತಾನೇ? ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿ, ಅದು ಇದೆ, ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಫಲ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಫಲ. ಮೆಣಸಿನಕಾಯಿ ತಿಂದ್ರೆ ಖಾರ ಹತ್ಕೊಳ್ಳೋದಿಲ್ವೇ? ಇದೆಲ್ಲ ಭಗವಂತನ ಲೀಲೆ, ಕ್ರೀಡೆ. ಯಾವುದು ಖಾರ ಆಗೋದು? ನಮಗೆ ಮಾರ್ಗ ಏನು? ನಮ್ಮ ಕರ್ಮಫಲವನ್ನು ನಾವು ಅನುಭವಿಸಿ ತೀರ್ಬೇಕು ತಾನೇ. ನಮಗೆ ಮಾರ್ಗ ಏನು ಹಾಗಾದ್ರೆ? ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಇರಬಹುದು ಇರಬಹುದು, ಕರ್ಮಫಲವನ್ನು ಅನುಭವಿಸಬೇಕು ಅಂತ ಹೇಳ್ತಕ್ಕಂತ ಮಾತಿರಬಹುದು ನಿಜ. ಆದರೆ ಭಗವದ್ ಭಕ್ತನದ್ದು ಬೇರೆ ವಿಷಯ. ಒಂದು ಹಾಡು ಕೇಳು ಅಂತ ಹಾಡು ಹೇಳ್ತಾರೆ. ನಿನ್ನ ಬಾಳಿನ ಹೊಲವು ಪಾಳು ಬೀದಿಹುದಲ್ಲೋ, ನಿನ್ನ ಬಾಳಿನ ಹೊಲವು ಪಾಳು ಬೀದಿಹುದಲ್ಲೋ, ಕೃಷಿಗೈಯಲು ಕೂಡ ತಿಳಿಯದಿರುವೆ, ಎಂತಹ ನಾನು ಬೆಳೆದು ತೆಗೆಯಬಹುದಾಗಿತ್ತು, ಎಂತಹ ನಾನು ಬೆಳೆದು ತೆಗೆಯಬಹುದಾಗಿತ್ತು, ಕೆಲವು ದಿನ ಮೈ ಮುರಿದು ದುಡಿದೆ ದೊರೆ, ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ. ಈಗಲಾದರೂ ತಾಯ ಶ್ರೀನಾಮವೆಂಬ, ಈಗಲಾದರೂ ತಾಯ ಶ್ರೀನಾಮವೆಂಬ, ಬೇಲಿಯನ್ನು ಕಟ್ಟಿನಿ ಕಾಯ್ದುಕೊಳ್ಳು, ಅದಕ್ಕಿಂತ ಬಲವಾದ ಕಾವಲಿ ಓದಿದೆ, ಅದಕ್ಕಿಂತ ಬಲವಾದ ಕಾವಲಿನ ಓದಿದೆ, ಮೃತ್ಯುವು ನಿನ್ನ ಬಳಿ ಬರಲಾರನೋ, ಮೃತ್ಯು ನಿನ್ನ ಬಳಿ ಬರಲಾರನು, ಇಂದು ನಾಳೆಯೋ ಹೊಲವ ಹೊಲದೊಡೆಯ ಗೋಪಿಸುವ, ಇಂದು ನಾಳೆಯೋ ಹೊಲವ ಹೊಲದೊಡೆಯ ಗೋಪಿಸುವ, ಮುನ್ನವೆಯ ಚತ್ತು ಬೆಳೆಯ ತೆಗೆಯೋ, ಮುನ್ನವೆಯ ಚತ್ತು ಬೆಳೆಯ ತೆಗೆಯೋ, ಗುರುವಿತ್ತ ಮಂತ್ರವನು ಬೀಜವಾಗಿಸಿ ಬೀತಿ, ಗುರುವಿತ್ತ ಮಂತ್ರವನು ಬೀಜವಾಗಿಸಿ ಬೀತಿ, ಪ್ರೇಮವಾರಿಯ ಹೊಯ್ದು ಹಸನುಗೊಳಿಸೋ, ನಿನಗೆ ಈ ಕೆಲಸವು ಕಷ್ಟವಾದರೆ ಹೇಳು, ನಿನಗೆ ಈ ಕೆಲಸವು ಕಷ್ಟವಾದರೆ ಹೇಳು, ರಾಮ ಪ್ರಸಾದನಿದು ನೆರವಿಗಿರನು, ರಾಮ ಪ್ರಸಾದನಿದು ನೆರವಿಗಿರನು, ರಾಮ ಪ್ರಸಾದನಿದು ನೆರವಿಗಿರನು. ಈಗಲಾದರೂ ತಾಯ ಶ್ರೀನಾಮವೆಂತೆಂಬ ಬೇಲಿಯನ್ನು ಕಟ್ಟಿ ನೀ ಕಾಯ್ದುಕೊಳ್ಳು, ಅದಕ್ಕಿಂತ ಬಲವಾದ ಕಾವಲು ಇನ್ನಾವುದಿದೆ, ಮೃತ್ಯುವು ನಿನ್ನ ಬಳಿ ಬರಲಾರನು, ಗುರುವಿತ್ತ ಮಂತ್ರವನು ಬೀಜವಾಗಿಸಿ ಬಿತ್ತಿ ಪ್ರೇಮ ವಾರ್ಯ ಹೊಯ್ದು ಹಸನುಗೊಳಿಸೋ. ನಿನಗೆ ಈ ಕೆಲಸವು ಕಷ್ಟವಾದರೆ ಹೇಳು, ರಾಮಪ್ರಸಾದನಿದು ನೆರವಿಗಿಹನು. ಗುರುಮಂತ್ರ ಅದನ್ನು ಜಪಿಸ್ತಾ ಹೋಗುವಂತಹದ್ದು, ಮರು ಮಾತಿಲ್ಲದೆ ಜಪಿಸುವಂತಹದ್ದು. ಕಷ್ಟವಾಯಿತು ಅನ್ನದೆ, ಸುಖವಾಯಿತು ಅನ್ನದೆ, ಅನುಕೂಲವಾಯಿತು ಅನ್ನದೆ, ಅನಾನುಕೂಲವಾಯಿತು ಅನ್ನದೆ ಜಪಿಸ್ತಾ ಹೋಗುವಂತಹದ್ದು ಅಷ್ಟೇ. ಅದೇ ಯೋಗಕ್ಕೆ ಕರೆದುಕೊಂಡು ಹೋಗತಕ್ಕಂತಹ ಒಂದು ಜಪಯೋಗ ಅದು, ಜಪಯಜ್ಞ ಅದು. ಇದನ್ನ ಮಾಡ್ತಾ ಆಯಿತು ಅಂತ ಹೇಳಿದ್ರೆ, ಗುರುವಾಕ್ಯದಲ್ಲಿ ವಿಶ್ವಾಸವಿಟ್ಟು ಇದನ್ನು ಮಾಡ್ತಾ ಆಯಿತು ಅಂತ ಹೇಳಿದ್ರೆ, ಪಾಪ ಪುಣ್ಯಗಳು ಯಾವೂ ಕೂಡ ಅವನ ಬಳಿಯಲ್ಲಿ ಸುಳಿಯಲಿದು. ಅಷ್ಟೇ ಅಲ್ಲ, ಮೃತ್ಯುವೂ ಕೂಡ ಅವನ ಬಳಿ ಸುಳಿಯದು ಅಂತ ಶ್ರೀರಾಮಕೃಷ್ಣರು ಈ ಹಾಡನ್ನ ಹೇಳ್ತಾರೆ. ಬಳಿಕ ಅವರು ಮತ್ತೆ ಹೇಳ್ತಾರೆ, ಜವ ಬರುವ ಬಾಗಿಲನು ಮುಚ್ಚಿರುವೆನದರಿಂದ ಸಂದೇಹ ತಲ್ಲಣಗಳಿಗೆಲ್ಲ ನನಗೆ, ಸಂದೇಹ ತಲ್ಲಣಗಳಿಲ್ಲ ನನಗೆ. ಒಂದು ಕಂಬದ ಮೇಲೆ ಮೂರು ಹಗ್ಗವ ಬಿಗಿದು ಒಂಬತ್ತು ಬಾಗಿಲಿನ ಮನೆಯ ಹೊರಗೆ ಪರಶಿವನೆ ರಕ್ಷಣೆಗೆ ನಿಂತು ಸಾವಿರ ದಳದ ಕಮಲದಲ್ಲಿ ಮನೆ ಮಾಡಿ ನೆಲೆಸಿರುವನು ನೆಲೆಸಿರುವನು. ಒಂದು ಕಂಬದ ಮೇಲೆ ಮೂರು ಹಗ್ಗವ ಬಿಗಿದು ಒಂಬತ್ತು ಬಾಗಿಲಿನ ಮನೆಯ ಹೊರಗೆ ಪರಶಿವನೇ ರಕ್ಷಣೆಗೆ ನಿಂತು ಸಾವಿರ ದಳದ ಕಮಲದಲ್ಲಿ ಮನೆ ಮಾಡಿ ನೆಲೆಸಿರುವನು. ಒಂದು ಕಂಬ ಅಂತಂದ್ರೆ ಈ ಮೂಲಾಧಾರದಿಂದ ಹಿಡಿದು ಸಹಸ್ರಾರ್ಧವರೆಗೆ ಇರತಕ್ಕಂಥ ಮೇರುದಂಡ, ಅದೇ ಕಂಬ. ಮೂರು ಹಗ್ಗ ಅಂತಂದ್ರೆ ಸತ್ವ ರಜಸ್ತಮೋ ಗುಣಗಳು ಅಂತ ಹೇಳ್ತಕ್ಕಂಥ ಮೂರು ಹಗ್ಗ, ಇವುಗಳನ್ನು ಬಿಗಿದು ಈ ಶರೀರ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ನಿಂತಿದೆ. ಇದರೊಳಗಡೆ ಒಂಬತ್ತು ಬಾಗಿಲಿನ ಮನೆ ಇದೆಲ್ಲ, ನಮದ್ವಾರಗಳಿವೆ. ಇದರ ಮೇಲೆ ಹೊರಗೆ ಅಂತಂದ್ರೆ ಇಲ್ಲಿ ಸಹಸ್ರಾರದಲ್ಲಿ ಸಾಕ್ಷಾತ್ ಪರಶಿವನೇ ರಕ್ಷಣೆಗೆ ನಿಂತಿದ್ದಾನೆ, ಸಾವಿರ ದಳದ ಕಮಲದಲ್ಲಿ ಕುಳಿತಿದ್ದಾನೆ. ನನಗೇನು ಭಯವಿಲ್ಲ ಅಂತ ಯಾವಾಗ ನಾವು ಭಗವದ್ಭಾವವನ್ನ ಬಲಿಯೊಗೊಟ್ಟು ಪರಮಾತ್ಮನ ಭಾವವನ್ನು ಜಾಗೃತಗೊಳಿಸಿದುಕೊಂಡಾಗ ಪಾಪ ಪುಣ್ಯಗಳು ಅಂತ ಹೇಳ್ತಕ್ಕಂಥವುದು ನಮ್ಮ ಸುಳಿಯೋದಿಲ್ಲ ಅಂತ ತಾತ್ಪರ್ಯ. ಪರಮಾಂಸರು ಈಗ ಮಾತು ಮುಂದುವರಿಸ್ತಾ ಇದ್ದಾರೆ. ಕಾಶಿಯಲ್ಲಿ ಬ್ರಾಹ್ಮಣನಾದರೂ ಸಾಯಲಿ, ವೇಶ್ಯೆಯಾದರೂ ಸಾಯಲಿ, ಬೇರೆ ಯಾರು ಬೇಕಾದರೂ ಸಾಯಲಿ, ಎಲ್ಲರೂ ಶಿವ ಆಗಿಬಿಡ್ತಾರೆ. ಯಾವಾಗ ಹರಿನಾಮ ಕಾಳಿನಾಮ ರಾಮನಾಮ ಇವುಗಳನ್ನು ಕೇಳಿದೊಡನೆಯೇ ಕಣ್ಣಿನಿಂದ ಅಶ್ರು ಸುರಿಯುವುದೋ ಆಗ ಸಂಧ್ಯಾವಂದನೆ ಮೊದಲಾದ ಕ್ರಿಯೆಗಳ ಅವಶ್ಯಕತೆ ಏನಿರದು. ಎಲ್ಲ ಕರ್ಮಗಳು ಆತನನ್ನ ತಾವು ತಾವಾಗಿಯೇ ಬಿಟ್ಟು ಹೋಗಿಬಿಡುತ್ತವೆ. ಕರ್ಮಫಲ ಆತನ ಹತ್ತಿರ ಸುಳಿಯುವುದೂ ಇಲ್ಲ. ಶ್ರೀರಾಮಕೃಷ್ಣಲ್ಲಿ ಹೇಳಿ ಎರಡು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಒಂದನೇದಾಗಿ, ಕಾಶಿಯಲ್ಲಿ ಸತ್ತವರಿಗೆ ಮುಕ್ತಿ, ಅವನು ಶಿವನೇ ಆಗಿಬಿಡ್ತಾನೆ. ಯಾರದು? ಅವನು ಬ್ರಾಹ್ಮಣನಾದರೂ ಸರಿಯೇ, ವೇಶ್ಯೆಯಾದರೂ ಸರಿಯೇ, ಬೇರೆ ಯಾರು ಬೇಕಾದರೂ ಸರಿಯೇ, ಎಂತಹ ಪಾಪಗಳನ್ನು ಮಾಡಿದವರು ಸರಿಯೇ, ಆ ಕಾಶಿಯಲ್ಲಿ ಸತ್ರ ಆಯ್ತು. ಅದಕ್ಕೋಸ್ಕರ ಎಷ್ಟೋ ಜನ ವೃದ್ಧಾಪ್ಯದಲ್ಲಿ ಕಾಶಿಗೆ ಓಡ್ತಾರೆ. ಅಲ್ಲಿ ಒಂದು ಕೋಣೆಯನ್ನು ಬಾಡಿಗೆ ಗೊತ್ತು ಮಾಡಿಕೊಂಡು ಸಾಯುವವರೆಗೆ ಅಲ್ಲಿ ಇರೋದಕ್ಕೆ ತೀರ್ಮಾನಿಸ್ತಾರೆ. ಆದರೆ ಭಗವಂತ ಎಷ್ಟು ಬುದ್ಧಿವಂತ ಅಂತ ಇವರಿಗೆ ಗೊತ್ತಿಲ್ಲ. ಅವರ ಕರ್ಮ ಅಂತ ಹೇಳ್ತಕ್ಕಂಥದ್ದು ಇನ್ನೂ ಗಲಿತವಾಗಿದೆ ಇರೋದ್ರಿಂದ, ಅಲ್ಲೂ ಹೋದರೂ ಕೂಡ ಅವನು ಇಸ್ಪೀಟ್ ಆಡ್ತಾ ಇರೋದ್ರಿಂದ, ಯಾಕಂದ್ರೆ ಹೇಗಿದ್ರು ಇಲ್ಲಿ ಸತ್ರೆ ನಾವು ಮುಕ್ತರಾಗ್ತೇವೆ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಹೊತ್ತು ಕಳೆಯೋದು ಹೇಗೆ ಅಂತ ಇಸ್ಪೀಟ್ ಆಡ್ತಾ ಕುಳಿತೇ ಇದ್ರೆ ಆ ಕರ್ಮಗಳು ಯಾವುದೂ ಕೂಡ ನಾಶ ಆಗುವುದೇ ಇಲ್ಲ. ಆ ಪವಿತ್ರ ಕ್ಷೇತ್ರದಲ್ಲಿ ಒಂದು ನಾಮ ಜಪ ಮಾಡಿದರೂ ಸಾಕು, ಅದು ಇತರ ಕ್ಷೇತ್ರಗಳಲ್ಲಿ ಲಕ್ಷಗಟ್ಟಲೆ ಜಪ ಮಾಡಿದಷ್ಟು ಪುಣ್ಯ. ಅಂಥದ್ದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ನೀನೇ ಅವನು ತನ್ನ ಆ ಪೂರ್ವಜನ್ಮದ ಕರ್ಮದ ಫಲವಾಗಿ ಅವನು ಇಸ್ಪೀಟ್ ಆಡ್ತಾ ಕೂತ್ಕೊಂಡಿದ್ರೆ ಅಥವಾ ಸೋಮಾರಿಯಾಗಿ ಹೊತ್ತು ಕಳೀತಾ ಇತ್ತು ಅಂತ ಹೇಳಿದ್ರೆ ಭಗವಂತ ನೋಡ್ತಾನಲ್ಲಿ. ಭಗವಂತ ಬುದ್ಧಿವಂತ ಅಂತ ಅನ್ನೋದನ್ನ ನಾವು ಅರ್ತಿಲ್ಲ. ಅವನೇನು ಮಾಡ್ತಾನೆ, ಅವನು ಸಾಯುವ ಕಾಲ ಬಂದಾಗ ಏನೋ ಒಂದು ಕೆಲಸ ನೆನಪಾಗುವ ಹಾಗೆ ಮಾಡ್ತಾನೆ. ಅವನು ಆ ಕಾಶಿ ಕ್ಷೇತ್ರವನ್ನು ಬಿಟ್ಟು ಇನ್ನೊಂದು ಕಡೆ ಹೋಗಿರ್ತಾನೆ, ಯಾವುದೋ ಒಂದು ಕೆಲಸವನ್ನು ಪೂರೈಸಿಕೊಂಡು ಬರೋದಕ್ಕೆ ಹೋದಾಗ ಅಲ್ಲಿ ಗೊಟ್ಟಕನ್ಸ್ಬಿಡ್ತಾನೆ. ಆದರೆ ಎಷ್ಟೇ ಪಾಪ ಮಾಡಿರಲಿ ಪಶ್ಚಾತ್ತಾಪ ಉಂಟಾಗಿ, ಇದು ಬಹಳ ಮುಖ್ಯ. ಪಶ್ಚಾತ್ತಾಪ, ಪೂರ್ವತಾಪ ಇದ್ರೆ ಬಹಳ ಒಳ್ಳೆಯದು. ಪೂರ್ವತಾಪ ಅಂತಂದ್ರೆ ಪಾಪ ಮಾಡುವ ಬಗ್ಗೆ ಮೊದಲೇನೇನೆ ಯೋಚನೆ ಮಾಡುವಂತಹದ್ದು, ಇದು ಹಾಗಲ್ಲ. ಪಶ್ಚಾತ್ತಾಪ ಆಮೇಲೆ ಯೋಚನೆ ಮಾಡೋದು, ಅದಾದರೂ ಪರವಾಗಿಲ್ಲ. ಆ ಪಶ್ಚಾತ್ತಾಪದ ಕಣ್ಣೀರನ್ನ ಧಾರೆ ಧಾರೆಯಾಗಿ ಹರಿಸ್ತಾ, ಹೇ ಭಗವಂತ ಮಾಡಿದ್ದೇನೋ ಉಂಟು, ನೀನೇ ಗತಿ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಅವನೇನು ನಾನು ಕಾಶಿವಾಸ ಮಾಡ್ತು ಅಂತ ಹೇಳಿದ್ರೆ ಭಗವಂತ ಅಲ್ಲೇ ಇರಿಸಿಕೊಳ್ತಾನೆ. ಕೊನೆ ಗಳಿಗೆಯಲ್ಲಿ ಶ್ರೀರಾಮಕೃಷ್ಣಗೆ ಆ ದರ್ಶನವಾಗಿರುತ್ತೆ. ಕಾಶಿಯ ಆ ವಾರಾಣಸಿ ನದಿಯಲ್ಲಿ ದೋಣಿಯಲ್ಲಿ ಹೋಗ್ತಾ ಇರುವಾಗ ಮಣಿಕರ್ಣಿಕೆಯ ಮುಂದೆ ನೋಡ್ತಾರೆ, ಸಾಕ್ಷಾತ್ ಶಿವ ಜ್ಯೋತಿರ್ಮಯನಾಗಿ ಭವ್ಯಾಕೃತಿಯಲ್ಲಿ ನಿಂತಿದ್ದಾನೆ. ಶವಗಳು ಚಿತೆಯ ಮೇಲೆ ಉರಿತಾ ಇರುತ್ತವೆ. ಚಕ ಚಕನೆ ಸಾಕ್ಷಾತ್ ಪಾರ್ವತಿ ದೇವಿ ಆ ಜೀವರನ್ನ ತೆಗೆದು ತನ್ನ ಪತಿಯಾದಂತಹ ಶಿವನ ಕೈಯಲ್ಲಿ ಕೊಡೋದು. ಶಿವ ಆ ಜೀವಿಗಳ ಕಿವಿಯಲ್ಲಿ ರಾಮತಾರಕ ಮಂತ್ರವನ್ನ ಉಚ್ಚರಿಸುವುದು. ಉಚ್ಚರಿಸಿದ ಮರುಕ್ಷಣಕ್ಕೆ ಆ ಜೀವಿಗಳು ಮುಕ್ತವಾಗಿ ಆ ಮುಕ್ತಿಯ ಲೋಕಕ್ಕೆ ಹೋಗತಕ್ಕಂತಹದ್ದು. ಇವುಗಳನ್ನೆಲ್ಲ ಶ್ರೀರಾಮಕೃಷ್ಣ ತಮ್ಮ ದಿವ್ಯ ದೃಷ್ಟಿಯಿಂದ ಕಾಣ್ತಾರೆ. ಇದು ಸತ್ಯ ಅಂತ ಹೇಳ್ತಕ್ಕಂತಹದ್ದು ಶ್ರೀರಾಮಕೃಷ್ಣ ಜೀವನದಲ್ಲಿ ಸಾಬೀತಾಗಿದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಕಾಶಿಯಲ್ಲಿ ಬ್ರಾಹ್ಮಣನಾದರೂ ಸಾಯಲಿ, ವೇಶ್ಯಾದರೂ ಸಾಯಲಿ, ಬೇರೆ ಯಾರು ಬೇಕಾದರೂ ಸಾಯಲಿ, ಎಲ್ಲರೂ ಶಿವ ಆಗಿಬಿಡ್ತಾರೆ ಅಂತ ಒಂದು ಮಾತನ್ನು ಹೇಳಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಅಲ್ಲಿ ಯಾರ್ಯಾರು ಪ್ರಾಯಶ್ಚಿತ್ತ ಅಂತ ಹೇಳ್ತಕ್ಕಂಥದ್ದನ್ನು ಮಾಡ್ಕೊಳ್ಬೇಕು ಅಂತ ಹೋಗ್ತಾರೋ ಅವರೆಲ್ಲರಿಗೂ ಮುಕ್ತಿ ಆಗ್ತದೆ ಅಂತ ಒಂದು ಭರವಸೆ. ಇಲ್ಲಿ ಇನ್ನೊಂದು ಭರವಸೆ, ಯಾವಾಗ ಹರಿನಾಮ, ಕಾಳಿನಾಮ, ರಾಮನಾಮ ಇವುಗಳನ್ನು ಕೇಳಿದೊಡನೆಯೇ ಕಣ್ಣಿನಿಂದ ನೀರು ಸುರಿತದೋ ಆಗ ಸಂಧ್ಯಾವಧಿ ಮೊದಲಾದ ಕಾರ್ಯಗಳ ಅವಶ್ಯಕತೆ ಇಲ್ಲ. ಕರ್ಮ ಕರ್ಮ ಕರ್ಮ, ಅದು ಕರ್ಮ, ಅದು ಕೂಡ ಸತ್ಕರ್ಮ ದುಷ್ಕರ್ಮ, ಯಾವ ಕರ್ಮದ ಅವಶ್ಯಕತೆಯೂ ಇಲ್ಲ. ಎಲ್ಲ ಕರ್ಮಗಳು ಅವನನ್ನು ತಾವು ತಾವೆಯಾಗಿ ಬಿಟ್ಟು ಹೋಗಿಬಿಡುತ್ತವೆ. ಕರ್ಮ ಫಲ ಅಂತ ಹೇಳ್ತಕ್ಕಂಥದ್ದು ಕೂಡ ಅವನ ಹತ್ತಿರ ಸುಳಿಯು ಕೂಡ ಸುಳಿಯೋದಿಲ್ಲ. ಆದರೆ ಇಲ್ಲಿ ಷರತ್ತೇನು ಅಂತ ಹೇಳಿದ್ರೆ, ರಾಮನಾಮವನ್ನು ಕಾಳಿನಾಮವನ್ನು ಹರಿನಾಮವನ್ನು ಹೇಳಿದಾಗ ಕಣ್ಣಲ್ಲಿ ನೀರು ಸುರಿಬೇಕು ಅಷ್ಟೆ. ದಕ್ಷಿಣೇಶ್ವರದ ಆ ಕೋಣೆಯಲ್ಲಿ ಹಲವಾರು ಜನ ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಶಕ್ತಿಯ ಸಂಪರ್ಕದಿಂದ ಸೋಂಕಲ್ಪಟ್ಟು ಭಾವಾವಿಷ್ಟರಾಗಿ ಕಣ್ಣೀರು ಸುರಿತಾ ಇದ್ರೆ ಒಬ್ಬ ಆತನಿಗೆ ಏನ್ ಮಾಡಿದ್ರು ಕಣ್ಣೀರು ಬರ್ತಾ ಇರಲಿಲ್ಲ. ಆತ ಆ ಕಡೆ ಹೋಗಿಬಿಟ್ಟು ಸ್ವಲ್ಪ ಮೆಣಸಿನ ಪುಡಿ ಅದನ್ನ ಚಿಮ್ಕಿಸ್ಕೊಂಡು ಕಣ್ಣಲ್ಲಿ ಧಾರಾಕಾರವಾಗಿ ನೀರಿಸ್ಕೊಂಡು ಅವನು ಕೂಡ ಕುಣಿಯಕ್ಕೆ ಶುರು ಮಾಡಿದಂತೆ. ಹೀಗಾದ್ರೂ ಕಣ್ಣೀರು ಬಂತಲ್ಲ, ಅದು ಶ್ರೀರಾಮಕೃಷ್ಣರಿಗೆ ತಲುಪಿದಾಗ ಅವರ ಹೃದಯ ಕರಗಿತು ಅಂತ ಒಂದು ವರ್ತಮಾನ ಬರ್ತದೆ. ಹೀಗಾದರೂ ಕಣ್ಣಲ್ಲಿ ನೀರು ಬರುವಂತೆ ನಾವು ಮಾಡಿಕೊಳ್ಳಬೇಕು. ಅದಕ್ಕಿಂತ ರಾಮನಾಮವನ್ನು ಕಾಳಿನಾಮವನ್ನು ಜಪಿಸ್ತಾ ಜಪಿಸ್ತಾ ಜಪಿಸ್ತಾ ಬೇರೆ ಯೋಚನೆಯೇ ಇಲ್ಲದೆ ಜಪಿಸ್ತಾ ಇರಬೇಕು. ಇದರಿಂದ ಏನಾರ ಆಗುತ್ತೋ ಇಲ್ಲೋ ಅಂತ ಹೇಳ್ತಕ್ಕಂತ ಸಂಶಯಕ್ಕೆ ಒಂದು ಕಿಂಚಿತ್ತು ಅವಕಾಶ ಕೊಡ್ದೇನೇ ಜಪಿಸ್ತಾ ಹೋಗಬೇಕು. ಅತ್ಯಂತ ಸುಲಭವಾದ ಮಾರ್ಗ ಜಪ. ಆಗ ಅತ್ಯಂತ ಸಹಜವಾಗಿ ಅವರಿಗೆ ಆ ರಾಮನಾಮೋಚ್ಚಾರ ಹರಿನಾಮೋಚ್ಚಾರ ಆದಾಗ ಕಣ್ಣಲ್ಲಿ ನೀರು ಬಂದೇ ಬರ್ತದೆ. ಅದರೊಳಗೇನು ಸಂದೇಹವೇ ಇಲ್ಲ. ಶ್ರೀರಾಮಕೃಷ್ಣರು ಇನ್ನೊಂದು ಹಾಡನ್ನು ಹೇಳ್ತಾರೆ, ಭಾವುಕನ ಭಾವದಲ್ಲೂ ಅವನವನ ಒಲವು, ಆ ಒಲವಿಗನುಸಾರ ಅವನು ಪಡೆಯುವ ಫಲವು. ಶ್ರದ್ಧೆ ಎಲ್ಲಕ್ಕೂ ಮೂಲ, ತಾಯಿ ಶ್ರೀಪಾದ ಮಧು ಸರಸಿಯಲ್ಲಿ ಮುಳುಗಿರುವ ನನಗೇಕೆ ಮತ್ತೆ ಜಪ ತಪ ಹೋಮ ಹವನಾದಿ ಕರ್ಮಗಳ ರಗಳೇ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ, ಯಾರ್ಯಾರ ಭಾವದ ತೀವ್ರತೆ ಏನೋ ಅವರವರ ಫಲ ಕೂಡ ಅದು. ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ, ಅವರವರ ಭಾವಕ್ಕೆ ಅನುಸಾರವಾದಂಥ ಫಲ. ಇದೆಲ್ಲದರ ಹಿನ್ನೆಲೆಯಲ್ಲಿ ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಇರಬೇಕಾಗುತ್ತೆ. ಆ ಶ್ರದ್ಧೆ ಇತ್ತು ಅಂತ ಹೇಳಿದ್ರೆ ತಾಯ ಶ್ರೀಪಾದ ಮಧು ಸರಸಿಯಲ್ಲಿ ಮುಳುಗುವಂತಹ ಸೌಭಾಗ್ಯ ಒದಗಿ ಬರುತ್ತದೆ. ಅಂತಹ ಮಧು ಸರಸಿ, ಮಧು ಅಂದ್ರೆ ಜೇನು, ಸರಸ್ಸು ಅಂತ ಹೇಳಿದ್ರೆ ಸರೋವರ, ಬರೀ ಜೇನಿನ ಸರೋವರದಲ್ಲಿ ಮುಳುಗಿ ಆನಂದ ಪಡ್ತಕ್ಕಂಥ ಸಂದರ್ಭದಲ್ಲಿ ಅಂತಹ ಒಂದು ಸೌಭಾಗ್ಯ ಒದಗಿದ ಮೇಲೆ ಇನ್ನು ಜಪತಪ ಕಟ್ಕೊಂಡು ಏನಾಗಬೇಕಾಗಿದೆ, ಹೋಮ ಹವನ ಕಟ್ಕೊಂಡು ಏನಾಗಬೇಕಾಗಿದೆ, ಈ ಕರ್ಮಗಳು ಜಡಕರ್ಮಗಳ ಅವಶ್ಯಕತೆ ಏನಿದೆ ಅಂತ ಈ ಹಾಡಿನ ಅರ್ಥ ಹೇಳ್ತಾರೆ. ಭಾವುಕನ ಭಾವದೊಲು ಅವನವನವಲವು, ಭಾವುಕನ ಭಾವದೊಲು ಅವನವನವಲವು, ಆವಲವಿದನುಸಾರ ಅವನು ಪಡೆಯುವ ಫಲವು, ಆವಲವಿಗನುಸಾರ ಅವನು ಪಡೆಯುವ ಫಲವು, ಭಾವುಕನ ಭಾವದೊಲು ಅವನವನವಲವು, ಭಾವುಕನ ಭಾವದೊಲು. ತಪ ಹೋಮ ಹವನಾದಿ ಕರ್ಮಗಳ ರಗಳೇ ಭಾವುಕನ ಭಾವದೊಲು ಅವನವನವಲವು, ಭಾವುಕನ ಈ ಭಾವಕ್ಕೆಲ್ಲಿ ಹೋಗುವುದು, ಈ ಭಾವವನ್ನು ಎಲ್ಲಿಂದ ತರುವುದು ನಾವು? ಆದರೆ ನಮ್ಮಲ್ಲಿ ಭಾವ ಇಲ್ಲ ಅಂತಲ್ಲ, ಭಾವ ಇದೆ. ಸ್ನೇಹಿತರಿದ್ದೇವೆ ನಾವು, ನಮ್ಮಲ್ಲಿ ಎಷ್ಟೋ ಜನ ಸ್ನೇಹಿತರಿದ್ದಾರೆ. ಒಬ್ಬ ಸ್ನೇಹಿತ ತನ್ನ ಇನ್ನೊಬ್ಬ ಸ್ನೇಹಿತನೊಂದಿಗೆ ತನ್ನ ಸ್ನೇಹ ಭಾವವನ್ನು ಸಿಂಪಡಿಸುತ್ತಾನೆ. ತಾಯಿ ತನ್ನ ವಾತ್ಸಲ್ಯ ಅಂತಿರ್ತಕ್ಕಂತಹ ಭಾವವನ್ನ, ವಾತ್ಸಲ್ಯ ಭಾವವನ್ನ ಮಕ್ಕಳ ಮೇಲೆ ಸಿಂಪಡಿಸುತ್ತಾಳೆ. ಸತಿ ಪತಿಯ ಮೇಲೆ, ಪತಿ ಸತಿಯ ಮೇಲೆ. ಕೊನೆಗೆ ಯಾರು ಸಿಕ್ಕದೆ ಹೋದರೂ ಕೂಡ ತಮ್ಮ ತಮ್ಮ ಸಂಪಾದನೆ ಮಾಡಿದಂತಹ ಹಣದ ಮೇಲಾದರೂ ಕೂಡ ತಮ್ಮ ಭಾವವನ್ನು ಸುರಿತಾರೆ. ಒಂದು ಭಾವ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಇದೆ. ಈ ಭಾವ ಅಂತ ಹೇಳ್ತಕ್ಕಂಥದ್ದು ಬೆಳೆಸಿಕೊಂಡಂತೆ ಇರುತ್ತದೆ. ನಾವು ಹೇಗೆ ಬೆಳೆಸಿದರೆ ಹಾಗಿರುತ್ತದೆ ಅದು. ತಂದೆ ಮಕ್ಕಳ, ತಾಯಿ ಮಕ್ಕಳ ಭಾವ ಅಂತ ಹೇಳ್ತಕ್ಕಂಥದ್ದು ಅದು ಸಹಜ. ಅದು ತಾಯಿ ಆದ್ರಿಂದ ಮಾತ್ರ, ಅವ್ರು ಜನ್ಮ ಕೊಟ್ಟದ್ರಿಂದ ಮಾತ್ರ ಆ ಭಾವ ಬಂತು ಅಂತ ಹೀಗಲ್ಲ. ಜನ್ಮ ಕೊಟ್ಟವರ ಮೇಲೂ ಕೂಡ ತಂದೆ ಅಂತ ಹೇಳ್ತಕ್ಕಂಥ ಭಾವ ಹೋಗಿ, ಯಾರು ತಮ್ಮನ್ನ ಪ್ರೀತಿಪೂರ್ವಕವಾಗಿ ಕಾಪಾಡಿದರೋ ಆ ಒಬ್ಬ ವ್ಯಕ್ತಿಯ ಮೇಲೆ ತನ್ನ ತಂದೆಯೋಪಾದಿಯ ಭಾವ ಬರುವುದಕ್ಕೆ ಸಾಧ್ಯವಿದೆ. ನಿನ್ನೆ ತಾನೇ ಒಬ್ಬ ಆಕೆ, ಸುಮಾರು 40 ವರ್ಷದ ಆಕೆ ಇರಬಹುದು, ತಮ್ಮ ಜೀವನ ಕತೆ ಹೇಳಿಕೊಂಡ್ರು. ಅವರು ಜನ್ಮವೆತ್ತಿದ್ದು ಒಬ್ಬ ತಂದೆ ತಾಯಿಗೆ, ಆದರೆ ಆ ತಂದೆ ತಾಯಿ ಈ ಮಗು ಇನ್ನೂ 6 ತಿಂಗಳು 6-7 ತಿಂಗಳು ಇರುವಾಗಲೇನೇನೆ ಇನ್ನೊಬ್ಬ ಅವರ ಸ್ನೇಹಿತರಿಗೋ ಸಂಬಂಧಿಕರಿಗೋ ದತ್ತು ಕೊಟ್ರಂತೆ. ಕೊಟ್ಟು ಕೈ ತೊಳೆದುಕೊಂಡು ಬಿಟ್ರಂತೆ, ಮತ್ತೆ ಆ ಕಡೆ ಹೋಗಲೇ ಇಲ್ವಂತೆ. ಈ ಮಗು ಅಲ್ಲೇ ಬೆಳೆದು ವಿವಾಹವೂ ಆಗಿ ಗಂಡನೊಂದಿಗೆ ಜೀವನವನ್ನು ನಡೆಸಿ ಇವತ್ತು ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಯಾಕೆ ಅವರು ಹೇಳಿದರು, ನನಗೆ ತಂದೆ ಅಂತ ಹೇಳ್ತಕ್ಕಂತಹ ಭಾವನೆ ಇಲ್ಲ, ಅವರಿಗೆ ನಾನು ಮಗಳು ಅಂತ ಹೇಳ್ತಕ್ಕಂತಹ ಭಾವನೆಯೂ ಇಲ್ಲ ಸ್ವಾಮೀಜಿ ಅಂತ. ನನಗೆ ಆಶ್ಚರ್ಯ ಆಯಿತು, ರಕ್ತ ಸಂಬಂಧ ಅಂತ ಹೇಳ್ತಕ್ಕಂತಹದ್ದು ಇದ್ದುದ್ರಿಂದ ಆದರೂ ಕೂಡ ಭಾವ ಇರಬೇಕಲ್ಲ ಅಂತ ಹೇಳಿದ್ರೆ, ಆ ಭಾವ ಅಂತ ಹೇಳ್ತಕ್ಕಂತಹದ್ದೇ ಬೇರೆ ಸಂಬಂಧ, ರಕ್ತ ಸಂಬಂಧ ಅಂತ ಹೇಳ್ತಕ್ಕಂತಹದ್ದೇ ಬೇರೆ ಸಂಬಂಧ. ಆದ್ರಿಂದ ಭಾವದ ಮೂಲಕ ನಾವು ಪರಸ್ಪರರೆಲ್ಲರೂ ಕೂಡ ಭಕ್ತರು, ಭಕ್ತರಾದಂತಹ ನಾವು ಪರಸ್ಪರರೆಲ್ಲರೂ ಕೂಡ ಒಂದು ಅನ್ಯೋನ್ಯವಾದ ಭಾವವನ್ನು ಬೆಳೆಸಿಕೊಂಡು ಒಂದು ಭಾವಲೋಕದಲ್ಲೇ ಇರುವುದಕ್ಕೆ ಸಾಧ್ಯ ಇದೆ. ಆ ಭಗವಂತನನ್ನು ಕೂಡ ಹಿನ್ನೆಲೆಯಾಗಿ ಇಟ್ಟುಕೊಂಡು ನಾವೆಲ್ಲರೂ ಒಂದು ದಿವ್ಯವಾದಂತಹ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಈ ಭಾವವನ್ನ ಯಾವಾಗ ಬೇಕಾದರೂ ಬೆಳೆಸಿಕೊಳ್ಬಹುದು, ಯಾರು ಬೇಕಾದರೂ ಬೆಳೆಸಿಕೊಳ್ಬಹುದು. ಭಗವಂತನೊಂದಿಗೆ ಈ ಭಾವ ಯಾವಾಗ ಬೆಳೀತದೆ? ಮನುಷ್ಯರೊಂದಿಗೆ ಭಾವ ಬೆಳೆಯುವುದು ಸುಲಭ. ಯಾಕೆ ಅಂತಂದ್ರೆ ಆ ಮನುಷ್ಯನನ್ನು ನೋಡಿ ನೋಡಿ ನೋಡಿ, ಅವನ ಮಾತನ್ನು ಕೇಳಿ ಕೇಳಿ ಕೇಳಿ, ಅವನಿಗೆ ದೀಪಾವಳಿ ದಿನ ಯುಗಾದಿ ದಿನ ಕೊಟ್ಟು ಅವನಿಂದ ಕೂಡ ಪಡೆದು, ಹೀಗೆ ಕೊಟ್ಟು ಪಡೆದು ಕೊಟ್ಟು ಪಡೆದು ಒಂದು ಸಂಬಂಧ ಏರ್ಪಟ್ಟು ಒಂದು ಭಾವ ಏರ್ಪಡುತ್ತಲ್ಲಿ ಭಗವಂತ ಕಾಣೋದಕ್ಕೆ ಸಿಗೋದಿಲ್ಲ. ಅವನೊಂದಿಗೆ ಏನು ವ್ಯವಹಾರ ನಡೆಸೋದು, ಯಾವ ರೀತಿಯ ಭಾವ ಬೆಳೆಸ್ಕೊಳ್ಳೋದು? ಅದಕ್ಕೆ ಅವನ ನಾಮ ಜಪ ಒಂದೇ ದಾರಿ. ಅವನ ನಾಮವನ್ನು ಉಚ್ಚರಿಸ್ತಾ ಉಚ್ಚರಿಸ್ತಾ ಉಚ್ಚರಿಸ್ತಾ ಉಚ್ಚರಿಸ್ತಾ ಅವನ ಮೇಲೆ ಪ್ರೀತಿ ಉಂಟಾಗುತ್ತೆ. ಉದಾಹರಣೆಗೆ ಶ್ರೀರಾಮಕೃಷ್ಣ ನೂತನ ಅವತಾರ, ನಮ್ಮ ಜನರಿಗೆ ಹೊಸದಾಗಿ ಪರಿಚಯವಾಗಬೇಕಾಗಿದೆ. ಅವರು ಅವತಾರ ಪುರುಷರು ಅಂತ ಹೊಸದಾಗಿ ಅನುಭವಕ್ಕೆ ಬರಬೇಕಾಗಿದೆ, ಅವರು ನಮ್ಮವರು ಅಂತ. ಯಾವ ಕೆಲವು ಜನ ಮಂತ್ರದೀಕ್ಷೆಯನ್ನು ಕೂಡ ಪಡೆದು ರಾಮಕೃಷ್ಣ ಜಪವನ್ನು ಕೂಡ ಮಾಡಿ ಅವರನ್ನ ದೇವರು ಅಂತ ಸ್ವೀಕಾರ ಮಾಡಿ ಭಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೋ ಅವರು ಕೆಲವರು ಉದ್ಗರಿಸುವುದನ್ನು ನಾನು ನೋಡಿದ್ದೇನೆ. ಯಾವುದಾದರೂ ಅಂಗಡಿಗೆ ಹೋದಾಗ ಆ ಅಂಗಡಿಯಲ್ಲಿ ರಾಮಕೃಷ್ಣರ ಪಟವನ್ನು ನೋಡ್ತು ಅಂತ, ನಮ್ಮ ರಾಮಕೃಷ್ಣರು ಇಲ್ಲಿದ್ದಾರೆ. ಈ ಭಾವ ಬರೋದಕ್ಕೇನು ಕಾರಣ? ಬೆಳೆಸಿಕೊಂಡದ್ದು ಹೊಸದಾಗಿ. ಕೃಷ್ಣನ ಭಾವಚಿತ್ರ ಇತ್ತು ಅಂತ ಹೇಳಿದ್ರೆ ಅದು ಅನಾದಿಯಿಂದಲೂ ಬೆಳೆದು ಬಂದಂತಹ ಭಾವ. ರಾಮನ ಭಾವಚಿತ್ರವನ್ನು ಕಂಡು ಆ ಭಾವ ಬಂದ್ರೆ ಅದು ಅನಾದಿಯಿಂದ ಬೆಳೆದು ಬಂದಂತಹ ಭಾವ. ಈಗ ರಾಮಕೃಷ್ಣದು ಹೊಸದಾಗಿ ಬೆಳಕೊಂಡು ಬರಬೇಕಾಗಿದೆ. ಅಷ್ಟ್ಯಾಕೆ ಹೇಳ್ತೀರಿ? ನಾವು ಕೂಡ ಸೇರಿದ ತಕ್ಷಣವೇ ರಾಮಕೃಷ್ಣಾಶ್ರಮಕ್ಕೆ ಬ್ರಹ್ಮಚಾರಿಗಳಾಗಿ ಸೇರಿದ ತಕ್ಷಣವೇ ಶ್ರೀರಾಮಕೃಷ್ಣರೊಂದಿಗೆ ಅಂತಹ ನಿಕಟ ಸಂಪರ್ಕ ಏನು ಸಂಬಂಧ ಏನು ಬೆಳೆದಿರಲಿಲ್ಲ. ಆದರೆ ಕಾಲಕ್ರಮದಲ್ಲಿ ಇಲ್ಲೇ ಇದ್ದು ಇದ್ದು ಅವರ ಉತ್ಪನ್ನವನ್ನೇ ಉಂಡು ಉಂಡು ಅವರ ಒಂದು ಆಶೀರ್ವಾದವನ್ನೇ ಪಡೆದು ಸನ್ಯಾಸ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಸುಮಾರು 9 ವರ್ಷಗಳ ಬಳಿಕ ಸನ್ಯಾಸ ಸ್ವೀಕಾರ ಮಾಡಿದ 3 ದಿನದಿಂದ 3 ದಿನ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತಿಯೇ ನಮ್ಮ ಜೀವನ ನಡೆಯಬೇಕು, ಮಠದಲ್ಲಿ ಊಟ ಹಾಕೋದಿಲ್ಲ. ಹೀಗೆ ಮನೆ ಮನೆಗಳಿಗೆ ಹೋದಾಗ ನಮಗೆ ದಿಗಿಲು ಎಲ್ಲಿ ಭಿಕ್ಷೆ ಹಾಕ್ತಾರೋ ಇಲ್ವೋ ಅಂತ. ಯಾಕೆಂತಂದ್ರೆ ಅಪರಿಚಿತ ಸನ್ಯಾಸಿಗಳು ಪರಿಚಿತರಿಗೆ ಕರೆದು ಊಟ ಹಾಕ್ತಾರೆ, ಅಪರಿಚಿತ ಜಾಗಕ್ಕೆ ನಾವು ಹೋಗ್ತಕ್ಕಂಥದ್ದು, ಅಲ್ಲಿ ನಮಗೆ ಭಿಕ್ಷೆ ಸಿಗುತ್ತೆ ಅಂತ ಏನು ಖಾತ್ರಿ? ಆದರೂ ನಾವು ನಾರಾಯಣ ಹರಿ ಅಂತ ನೋಡಿದ್ರೆ ಕೆಲವು ಸರ್ತಿ ಕಿಟಕಿಯ ಮೂಲಕ ಕಾಣುತ್ತದೆ ಒಳಗಡೆ ಗೋಡೆ, ಆ ಗೋಡೆಯ ಮೇಲೆ ದೊಡ್ಡದಾಗಿ ಶ್ರೀರಾಮಕೃಷ್ಣ ಭಾವಚಿತ್ರ ಕಂಡುಬಿಡುತ್ತೆ. ಆಗ ಸ್ವಲ್ಪ ಧೈರ್ಯ ಬರುತ್ತೆ, ಇಲ್ಲಿ ಭಿಕ್ಷೆ ಹುಟ್ಟುತ್ತದೆ ನಮಗೆ, ರಾಮಕೃಷ್ಣ ಭಾವಚಿತ್ರ, ರಾಮಕೃಷ್ಣ ಇದ್ದಾರೆ ಇಲ್ಲಿ ಅಂತ. ಅಲ್ಲಿ ರಾಮನ ಭಾವಚಿತ್ರವನ್ನು ಕಂಡ್ರೆ ನನ್ನ ಭಾವಚಿತ್ರವನ್ನು ಕಂಡ್ರೆ ಅದು ಈಗ ರೂಢಿಯಾಗಿದೆ. ಕೃಷ್ಣನ ಭಾವಚಿತ್ರ, ರಾಮನ ಭಾವಚಿತ್ರ ಇಟ್ಟುಕೊಳ್ತಕ್ಕಂಥದ್ದು. ಈ ರಾಮಕೃಷ್ಣರ ಭಾವಚಿತ್ರವನ್ನು ಇಟ್ಟುಕೊಂಡಾಗ, ರಾಮಕೃಷ್ಣಿಗೆ ಸಂಬಂಧಪಟ್ಟಂತಹ ಸನ್ಯಾಸಿಗಳು ಬಂದಾಗ ಓಡೋಡಿ ಬಂದು ಭಿಕ್ಷುಕ್ತ ಹಾಕತಕ್ಕಂಥದ್ದು ತೀರ ಹೊಸ ಅನುಭವ, ಆದ್ರಿಂದ ಖಂಡಿತವಾಗಿ ಸಿಗ್ತದೆ ಅಂತ ಹೇಳ್ತದೆ. ಆದರೆ ಬೇರೆ ಚಿತ್ರಪಟಗಳೇನ ಇತ್ತು ಅಂತ ಹೇಳಿದ್ರೆ, ಅವರು ಭಿಕ್ಷೆ ಹಾಕಿದ್ರೂ ಹಾಕಬಹುದು, ಹಾಕದೇ ಇದ್ರೂ ಇರಬಹುದು. ಹೀಗೆ ನಮಗೆ ಆ ರಾಮಕೃಷ್ಣ ಚಿತ್ರವನ್ನು ನೋಡಿದಾಗ ಇಲ್ಲಿ ಏನೋ ಒಂದು ಸ್ವಲ್ಪ ಭರವಸೆಯನ್ನು ನಾವು ಕಾಣ್ತೇವೆ. ಈ ಭರವಸೆ ಕಾಣೋದಕ್ಕೆ ಏನ್ ಕಾರಣ? ಭಾವ. ಅವರಲ್ಲೂ ಭಾವ ಇದ್ದೀತೋ, ರಾಮಕೃಷ್ಣ ಭಾವ ನಮ್ಮಲ್ಲಂತೂ ಇದ್ದೇ ಇದೆ, ನಮ್ಮ ಇಬ್ಬರಲ್ಲಿ ಈಗ ಒಂದು ಸಂಪರ್ಕ ಉಂಟಾಗೋದಕ್ಕೆ ಸಾಧ್ಯತೆ ಇದೆ ಅಂತನ್ನುವ ಈ ಒಂದು ಭಾವ ಅಲ್ಲಿ ಬರ್ತದೆ. ಹೀಗೆ ನಾವು ಆ ಭಗವನ್ ನಾಮ ಜಪದ ಮೂಲಕ, ಅವನನ್ನು ಆರಾಧಿಸುವುದರ ಮೂಲಕ, ಅವನ ಪೂಜೆ ಮಾಡುವುದರ ಮೂಲಕ, ಅವನಿಗೆ ನಮಸ್ಕಾರ ಮಾಡೋದ್ರ ಮೂಲಕ, ಅವನಲ್ಲೇ ನಮ್ಮ ಮನಸ್ಸನ್ನು ಮತ್ತೆ ಮತ್ತೆ ನಿಲ್ಲಿಸುವುದರ ಮೂಲಕ ಈ ಭಾವ ಜಾಗೃತವಾಗುತ್ತೆ. ಈ ಭಾವಕ್ಕೆ ಅವನು ಓಕೊಟ್ಟೆ ಓಡ್ತಾನೆ. ಅದಕ್ಕೋಸ್ಕರವೇ ಸಂಕೀರ್ತನೆ ಸಂಕೀರ್ತನೆ ಸಹಸ್ರಾರು ಜನ ಸೇರಿ ಮಾಡತಕ್ಕಂತಹ ಸಂಕೀರ್ತನೆ ಅತ್ಯಂತ ಪ್ರಭಾವಶಾಲಿಯಾದಂತಹ ರೀತಿಯಲ್ಲಿ ಭಾವವನ್ನು ಜಾಗೃತಗೊಳಿಸುತ್ತದೆ ಅಂತನ್ನೋದನ್ನು ತೋರಿಸುವುದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಪ್ರಯೋಗ ಮಾಡಿ ನೋಡೋಣ. ಒಂದು ಸ್ವಲ್ಪ ಹೇಳಿದ್ರಲ್ಲ ಶ್ರೀರಾಮಕೃಷ್ಣ ಇಲ್ಲಿ ಹರಿನಾಮ ಕಾಳಿನಾಮ ರಾಮನಾಮ ಅಂತ, ನಾವು ಸ್ವಲ್ಪ ಹೊತ್ತು ರಾಮನಾಮ ಸಂಕೀರ್ತನೆ ಮಾಡೋಣ. ಎಲ್ಲರೂ ಒಕ್ಕೊರಳಿನಿಂದ ಕಣ್ಣು ಮುಚ್ಚಿಕೊಂಡು ಮನಸ್ಸನ್ನ ಭಗವಂತನಲ್ಲಿ ಇಟ್ಟು ರಾಮನಲ್ಲಿಟ್ಟು ರಾಮನಾಮ ಸಂಕೀರ್ತನೆಯನ್ನು ಮಾಡೋಣ. ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಂ ಶ್ರೀರಾಮ್ Thank you. ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.